लेकिन उन्हें मुआवजे के तौर पर 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆ ಅನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪು ನೆರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪು ನೆರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುರಾಸುಗಳಲ್ಲಿ ಆಹಾರ ನಿರ್ವಹಣೆಯನ್ನು ಕುರಿತು, ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಹುಣಸೂರು ತಾಲೂಕು ಗುರುಪುರದಲ್ಲಿ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ KA ದರ್ಶನ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಗುರುಪುರದಲ್ಲಿರುವಂತಹ ಪಶು ಚಿಕಿತ್ಸಾ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ದರ್ಶನ್ KA ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ರಾಸುಗಳಿಗೆ ನೀಡುವಂತಹ ಆಹಾರ ಹೇಗಿರಬೇಕು, ಅದರ ಗುಣಮಟ್ಟದ ನಿರ್ವಹಣೆ ಯಾವ ರೀತಿ ಆಗಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಅವ್ರ ಜೊತೆ ಮಾತಾಡೋದಿದೆ. ನಮಸ್ಕಾರ ಡಾಕ್ಟರ್ ದರ್ಶನ್ ಅವರೇ. ನಮಸ್ಕಾರ ಸರ್. ರಾಸುಗಳನ್ನು ಪಾಲನೆ ಮಾಡ್ತಾ ಕೃಷಿಯಲ್ಲಿ ಬಹಳ ಯಶಸ್ಸನ್ನು ಕಂಡಿರುವಂತಹ ಸಾಕಷ್ಟು ಕೃಷಿಕರು ಇದ್ದಾರೆ. ಗೊಬ್ಬರಕ್ಕಾಗಿ ಬಳಕೆ ಮಾಡುವಂಥದ್ದು, ಹಾಲಿನ ಉತ್ಪಾದನೆಯನ್ನು ಬಳಸಿಕೊಂಡು ಅವರ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸ್ಕೊಳ್ಳುವಂಥದ್ದು, ಇದು ಎಲ್ಲರ ಕೃಷಿಕರ ಜೀವನದಲ್ಲಿ ಇರುವಂಥದ್ದೇ. ಹೀಗೆ ನೀಡುವಂತಹ ಪಶು ಆಹಾರ ಏನಿದೆ ಅದು ಉತ್ತಮ ಗುಣಮಟ್ಟದ್ದಾಗಿದ್ದರೆ ಪಶುವಿನ ಆರೋಗ್ಯ ಉತ್ತಮವಾಗಿರುತ್ತೆ, ನಿರಂತರ ಒಂದು ಹಾಲಿನ ಉತ್ಪಾದನೆ ಇರುತ್ತೆ. ಹಾಗಾಗಿ ಪರೋಕ್ಷವಾಗಿ ಅದು ಆ ಪಶುಪಾಲಕರ ಆರ್ಥಿಕ ಸ್ವಾವಲಂಬನೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ, ಹೇಳಿ, ಒಂದು ರಾಸುಗೆ ನೀಡುವಂತಹ ಆಹಾರ ಹೇಗಿರಬೇಕು, ಅದರ ನಿರ್ವಹಣೆ ಏನೆಲ್ಲ ಕ್ರಮಗಳಿಂದ ನಾವು ಮಾಡಿಕೊಳ್ಬೇಕಾಗತ್ತೆ ಅಂತ. ಹೌದು ಸರ್, ತಾವು ಹೇಳಿದ್ದು ಅಕ್ಷರಶಃ ನಿಜ ಅಂತ ಕಾಣುತ್ತೆ ಸರ್. ಯಾಕೆಂದರೆ ನನ್ನ ಅನುಭವದಲ್ಲಿ ಸರ್, ಇವಾಗ ಏನಾಗಿದೆ ಅಂದರೆ ರೈತರುಗಳು 70,000-80,000 ಕೊಟ್ಟು ರಾಸುಗಳನ್ನ ತರ್ತಾರೆ. ಯಾಕಂದರೆ ಅವರು ರಾಸುಗಳನ್ನ ತಂದಂಥ ಸಂದರ್ಭದಲ್ಲಿ ಅವರು ಎಲ್ಲ ಹಾಲಿನ ಪ್ರಮಾಣ ಇರ್ಬೋದು ಮತ್ತು ಅದರ ಆಕಾರ ಇರ್ಬೋದು ಪ್ರತಿಯೊಂದನ್ನು ನೋಡಿ ತುಂಬ ಜಾಸ್ತಿ ಪ್ರಮಾಣದ ಒಂದು ದುಡ್ಡನ್ನು ಕೊಟ್ಟು ಅವರು ಒಂದು ರಾಸನ ತರ್ತಾರೆ. ಆದರೆ ನಾನು ನೋಡಿದ ಮಟ್ಟಿಗೆ ಅವರು ತಂದ ಮೇಲೆ ಅದನ್ನು ಸರಿಯಾದ ಪ್ರಮಾಣದ ಆಹಾರ ಕೊಡದೇ ಆ ರಾಸುಗಳನ್ನ ಹಾಳು ಮಾಡ್ತಾ ಇರತಕ್ಕಂಥದ್ದು ನಾನು ಸುಮಾರು ಜನ ರೈತರ ಇದರಲ್ಲಿ ನೋಡಿದ್ದೀನಿ. ಅವ್ರಿಗೆ ಗೊತ್ತಿರಲ್ಲ. ಹಾಂ, ಅವ್ರು ಏನು ಮಾಡ್ತಾರೆ ಅಲ್ಲಿ ಅವರು ನೋಡಿದಾಗ ಚೆನ್ನಾಗಿದ್ದಂಥ ರಾಸು ಇವ್ರಲ್ಲಿ ಬಂದ ಮೇಲೂ ಸಹ ಅದೇ ರೀತಿ ಇರುತ್ತೆ ಅನ್ನೋ ಲೆಕ್ಕಾಚಾರ ಅವ್ರದ್ದಿರುತ್ತೆ. ಆದರೆ ಅದನ್ನು ಅದೇ ರೀತಿ ನಾವು ಸಾಕಬೇಕು ಅಂದಾಗ ಯಾವ ರೀತಿ ಆಹಾರ ಕೊಡಬೇಕು ಮತ್ತು ಅದನ್ನು ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಗಮನ ಹರಿಸೋದಿಲ್ಲ. ಆ ರೀತಿಯಾಗಿ ಸುಮಾರು ಜನ ರೈತರುಗಳು ಅದನ್ನು ಚೆನ್ನಾಗಿರತಕ್ಕಂಥ ರಾಸುಗಳನ್ನ ತಂದು ಹಾಳು ಮಾಡಿಕೊಡಿರ್ತಕ್ಕಂಥ ಎಷ್ಟೊಂದು ಉದಾಹರಣೆಗಳಿದ್ದಾವೆ. ಆದ್ದರಿಂದ ಈಗ ನಾವು ಮನುಷ್ಯರಾದರೂ ಅಷ್ಟೇ, ಮನುಷ್ಯರಲ್ಲೂ ಸಹ ಆಹಾರ ಪ್ರಮುಖ ಪಾತ್ರ ವಹಿಸುತ್ತೆ. ಅದೇ ರೀತಿ ಪ್ರತಿ ಜೀವಿಗಳಲ್ಲೂ ಸಹ ಆಹಾರನೇ ಮುಖ್ಯ. ಆದರೆ ನಮ್ಮ ಹಸುಗಳಲ್ಲೇನಿದೆ ಅಂದರೆ ಮನುಷ್ಯರಲ್ಲಾದರೆ ಒಂದು ಹೊಟ್ಟೆ ಇರುತ್ತೆ, ನಮ್ಮ ಹಸುಗಳಲ್ಲಿ 4 ಹೊಟ್ಟೆಗಳಿರುತ್ತೆ ಸರ್, ರುಮೆನ್ನು, ರೆಟಿಕ್ಯುಲಮು, ಅಮೆಜಮ್, ಅಬಮೆಜಮ್ ಅಂತ. ಹಾಗಾಗಿ ಅದರಲ್ಲಿ ಮುಖ್ಯವಾದಂತಹ ಭಾಗ ಅಂದರೆ ರುಮೆನ್. ಈ ಆಹಾರನ ಏನು ಪಚನ ಕ್ರಿಯೆ ಮಾಡತಕ್ಕಂಥ ಜೀರ್ಣಿಸತಕ್ಕಂಥ ಇದಿರೋದು ಮತ್ತು ಆ ಜೀರ್ಣ ಆದಂಥ ಆಹಾರಗಳನ್ನ ಎಲ್ಲ ಭಾಗಗಳಿಗೂ ಸಪ್ಲೈ ಮಾಡೋವಂಥದ್ದು ಎಲ್ಲ ರುಮೆನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ದರಿಂದ ಮನುಷ್ಯನಿಗೂ ಪ್ರಾಣಿಗಳಿಗೂ ಆಹಾರದ ಒಂದು ಜೀರ್ಣಕ್ರಿಯೆಯಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಉದಾಹರಣೆಗೆ ಈಗ ಇವಾಗ ಹುಟ್ಟತಕ್ಕಂಥ ಒಂದು ಕರುನಲ್ಲಿ 4 ಭಾಗಗಳು ಸಂಪೂರ್ಣವಾಗಿ ಬೆಳವಣಿಗೆ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಕರುವಿನ ಹೊಟ್ಟೆ ಮತ್ತು ಮನುಷ್ಯನ ಹೊಟ್ಟೆ ಒಂದೇ ಥರ ಇರ್ತದೆ. ಆವಾಗ ಎಲ್ಲ 4 ಭಾಗಗಳು ಬೆಳೆದಿರಲ್ಲ, ಹೊಟ್ಟೆ 4 ಭಾಗ ಅಂತ ನಾನು ಹೇಳಿದೆ, ಇವಾಗ ಆ 4 ಭಾಗಗಳು ಬೆಳೆದಿರೋದಿಲ್ಲ. ಆವಾಗ ಏನಾಗುತ್ತೆ, ಕರುಗಳಲ್ಲಿ ನಾವು ಮನುಷ್ಯರು ಏನು ತೊಗೊಂತೀವಿ, ಹಾಲಾಗಿರ್ಬೋದು ಇನ್ನೊಂದಾಗಿರ್ಬೋದು, ಆ ರೀತಿಯ ಒಂದು ಪದಾರ್ಥಗಳನ್ನ ಜೀರ್ಣಿಸತಕ್ಕಂಥ ಒಂದು ಇದು ಚೆನ್ನಾಗಿರುತ್ತೆ. ಆದ್ದರಿಂದ ನಾವು ಕರುಗಳಲ್ಲಿ ಹಾಲು ಕೊಡ್ತೀವಿ. ಕರು ಹುಟ್ಟಿ 15 ದಿನ ತನಕ, ಮುಂಚೆ ಎಲ್ಲ 3 ತಿಂಗಳು 4 ತಿಂಗಳು ತನಕನೂ ಹಾಲು ಕೊಡ್ತಾಯಿದ್ರು. ಈಗ ನಮಗೆ ವೈಜ್ಞಾನಿಕವಾಗಿ ನಾವು ಬೆಳವಣಿಗೆ ಕಾಣ್ತಾ ಇವಾಗ ಅದರದ್ದು ಎಲ್ಲ ನಾವು ಸಂಪೂರ್ಣ ಹೊಟ್ಟೆ ಬೆಳವಣಿಗೆನೆಲ್ಲ ಗಮನಿಸಿದ ಮೇಲೆ ಈಗ ನಾವು 15 ದಿನಗಳಿಗೆ ನಾವು ಹಾಲನ್ನು ರಿಸ್ಟ್ರಿಕ್ಟ್ ಮಾಡ್ತೀವಿ. ಕರುಗೆ 15 ದಿನ ಹಾಲು ಕೊಟ್ಟರೆ ಸಾಕು? 15 ದಿನ. ಯಾಕಂದರೆ ಹಿಂದೆ ಏನಾಗ್ತಿತ್ತು, 1 ವರ್ಷ 1.5 ವರ್ಷ 2 ವರ್ಷಕ್ಕೆ ಬೆದೆ ಬರೋದು ಆ ರೀತಿ ಆಗ್ತಾಯಿತ್ತು. ಈಗ ವೈಜ್ಞಾನಿಕವಾಗಿ ಏನಾಗಿದೆ ಅಂದರೆ 9 ತಿಂಗಳಿಗೆ ಬೆದೆ ಬರುತ್ತೆ. ಆ ಬೇಗ ನಾವು ಅದನ್ನು ಬೆದೆಗೆ ಬರತಕ್ಕಂಥ ಒಂದು ಇದು ಮಾಡಬೇಕು ಅಂದಾಗ ನಾವು 15 ದಿವಸಕ್ಕೇ ಹಾಲನ್ನು ನಿಲ್ಲಿಸ್ತೀವಿ. 15 ದಿವಸದಿಂದ ನಾವು ರಫೇಜ್ ಅಂತ ಹೇಳ್ತೀವಿ. ರಫೇಜ್ ಅಂದರೆ ಒರಟು ಮೇವು. ಆ ಒರಟು ಮೇವನ್ನು ಅರಗಿಸ್ಕೊಳತಕ್ಕಂಥ ಒಂದು ಶಕ್ತಿನ ಇರೋವಂಥದ್ದು ಅದು ರುಮೆನ್ ಅಂತ ಏನು ಭಾಗ ಹೇಳಿದೆ ಆ ಭಾಗ. ಆ ಭಾಗ ಏನಾಗುತ್ತೆ ನಮಗೆ 15 ರಿಂದ 40 ದಿವಸದೊಳಗಡೆ ಸಂಪೂರ್ಣವಾಗಿ ನಾವು ಅದನ್ನ ಬೆಳವಣಿಗೆ ಮಾಡಿದ ಪಕ್ಷದಲ್ಲಿ ಅದರದ್ದು ಬೆಳವಣಿಗೆನೂ ಸಹ ಬೇಗ ಬೇಗ ಆಗ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ ಈಗ ವೈಜ್ಞಾನಿಕವಾಗಿ 15 ದಿವಸ ತನಕ ಹಾಲನ್ನ ಇದು ಮಾಡಿ ಅನಂತರ ಫೈಬರ್ ಕಂಟೆಂಟ್ ಈ ನಾರಿನಾಂಶ ಇರತಕ್ಕಂಥ ಒರಟು ಮೇವು ಏನಿದೆ ಆ ಮೇವನ್ನ ಅರಗಿಸ್ಕೊಳ್ಳೋದಕ್ಕೆ ಬೇಕಾದಂತಹ ರುಮೇನ್ ಭಾಗವನ್ನು ನಾವು ಬೇಗ ಬೆಳವಣಿಗೆ ಆಗೋ ಕರುವಿನ ಶರೀರದಲ್ಲಿ ಆ ಭಾಗ ಬೆಳವಣಿಗೆ ಆಗ್ತಾ ಇರುತ್ತೆ. ಹೌದು, ಹಾಂ, ನಾವು ಅದನ್ನು ಬೇಗ ಬೆಳೆಸಿದಷ್ಟು ರುಮೆನ್ನು ನಮಗೆ ಅದ್ರ ಬೆಳವಣಿಗೆ ಬೇಗ ಆಗ್ತದೆ. ಆಗ ಅಲ್ಲಿ 4 ಭಾಗಗಳು ಬೆಳ್ಕೊಂಡ ಮೇಲೆ ಅದರದ್ದು ಪಚನ ಕ್ರಿಯೆ ನಾನೇನೀಗ ಹೇಳಿದೆ 4 ಹೊಟ್ಟೆ ಇರುತ್ತೆ ಅದರದ್ದು ಬೇರೆ ಪ್ರಮಾಣದಲ್ಲಾಗುತ್ತೆ ಅಂತ ಆ ರೀತಿ ಡೈಜೆಷನ್ನು ಪ್ರಾರಂಭ ಆಗುತ್ತೆ. ಈಗ ಮೇವು ಅಂದಾಗ ಏನೆಲ್ಲ ಇರಬೇಕಾಗುತ್ತೆ ಅಥವಾ ಪಶು ಆಹಾರ ಅಂದಾಗ ಏನೆಲ್ಲ ಇರಬೇಕಾಗುತ್ತೆ? ಈಗಾಗಲೇ ನಾನು ಹೇಳಿದೆ ಕರುಗಳಲ್ಲಿ ನಾವು ಹಾಲನ್ನು ನಾವು ಮುಖ್ಯವಾಗಿ ಕೊಡ್ತೀವಿ 15 ದಿವಸ ತನಕ. ಆಮೇಲೆ ಎಷ್ಟೊಂದು ಜನ ಕೇಳ್ತಾರೆ ನೀರು ಕೊಡ್ಬೋದಾ ಕರುಗಳಿಗೆ ಅಂತ. ನೀರನ್ನು ನಾವು 3ನೇ ದಿವಸದಿಂದ ಪ್ರಾರಂಭ ಮಾಡ್ತೀವಿ, ನೀರನ್ನ 3ನೇ ದಿವಸದಿಂದ. ಆಮೇಲೆ ಬಹುಮುಖ್ಯವಾಗಿ ಕರುಗಳಲ್ಲಿ ಈ ಆಹಾರ ನಿರ್ವಹಣೆಯಲ್ಲಿ ಏನಾಗಿದೆ, ಈಗ ರೈತರುಗಳು ಹುಟ್ಟಿದ 24 ಗಂಟೆಗಳ ಒಳಗಡೆ ಆ ಮೊದಲನೇ ಹಾಲು ಏನಿರುತ್ತೆ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ ಸರ್, ಅದನ್ನು ಅವರು ಹುಟ್ಟಿದ 7 ಗಂಟೆ ಒಳಗಡೆನೆ ಆ ಕರುವಿಗೆ ಕುಡಿಸ್ಬೇಕು. ಗಿಣ್ಣಾಲು ನಾವು ಅದನ್ನು ವೈಜ್ಞಾನಿಕವಾಗಿ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಅದನ್ನು ಅವರು ಮಾಡಿದ ಪಕ್ಷದಲ್ಲಿ ಆ ಕರುವಿಗೆ ಒಂದು ಇಮ್ಯುನಿಟಿ ಪವರ್ ಚೆನ್ನಾಗಿ ಬರುತ್ತೆ, ಇಮ್ಯುನಿಟಿ ಪವರ್ ಬರುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ ಅದು ಬೆಳವಣಿಗೆಗೆ ಬರುತ್ತೆ. ಆಮೇಲೆ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಸರಿಯಾದ ರೀತಿಯಲ್ಲಿ ಸಮತೋಲನ ಕಾಪಾಡ್ಕೊಂಡು ಹೋಗುತ್ತೆ ಒಂದು ಶಕ್ತಿ ಬರೋದೇ ಆ ಒಂದು ಗಿಣ್ಣ ಹಾಲಿಂದ. ಅದನ್ನು ಎಷ್ಟೊಂದು ಜನ ರೈತರು ಕುಡಿಸೋದಿಲ್ಲ. ಅದಕ್ಕೆ ನಾನು ಈ ದಯಮಾಡಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬ ರೈತರೂ, ಯಾಕಂದರೆ ಎಷ್ಟೊಂದು ಜನಕ್ಕೆ ಏನೊಂದು ಇದಿದೆ ಅಂದರೆ ಸತ್ತೆ ಬೀಳ್ದೇ ಆ ಗಿಣ್ಣ ಹಾಲನ್ನು ಕರುಗೆ ಕುಡಿಸ್ಬಾರ್ದು ಅನ್ನೋ ಭಾವನೆ ಇದೆ. ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಸತ್ತೆಗೂ ಅದಕ್ಕೂ ಏನು ಇದು ಬರೋದಿಲ್ಲ. ಕರು ಹುಟ್ಟಿದ ಮರುಕ್ಷಣವೇ ನೀವು ಸ್ವಲ್ಪ ಹೊತ್ತು ಅದನ್ನು ಏನು ಮುಖದ ಭಾಗನ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನಡೆಸೋದಕ್ಕೆ ಇದು ಮಾಡ್ತೀರಾ, ವಿತಿನ್ ಎನ್ ಅವರ್ ಕೊಲೆಸ್ಟ್ರಮ್ ಅಂತ ಏನಿದೆ ಗಿಣ್ಣ ಹಾಲನ್ನು ನೀವು ಆ ಒಂದು ಕರುಗೆ ಕುಡಿಸಿದರೆ ಅಲ್ಲೇ ನಿಮಗೆ ಆ ಕರುವಿನ ಬೆಳವಣಿಗೆ ಪ್ರಾರಂಭ ಆಗೋದೇ ಅಲ್ಲಿಂದ. ಅದರಿಂದ ಅದನ್ನು ತಪ್ಪದೇ ಎಲ್ಲರೂ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ಆಮೇಲೆ ನೀವು ಕರುಗೆ ಎಷ್ಟು ಹಾಲು ಕೊಡ್ಬೋದು ಅಂತ ನಿಮ್ಮ ಒಂದು ಇದಿರುತ್ತೆ. ನಾವು ಹೇಳೋದೇನೆಂದರೆ ಸಾಮಾನ್ಯವಾಗಿ ಕರುಗಳು ಹುಟ್ಟಿದಾಗ 40 ಕೆಜಿಯಷ್ಟು ಇರ್ತದೆ ಒಂದು ಕರು ಮಿನಿಮಮ್. ಯಾಕಂದರೆ 40-60 ಕೆಜಿ ತುಂಬ ಒಳ್ಳೆ ತಳಿ ಆದಂಥ ಸಂದರ್ಭದಲ್ಲಿ, ಯಾಕಂದರೆ ಅದರ ತಂದೆಯ ಇದು ಒಂದು ದೊಡ್ಡ ಪ್ರಮಾಣದಲ್ಲಿತ್ತು ಅಂದರೆ ಅದು 60 ಕೆಜಿ ತನಕನು ಬರ ಇದಿರುತ್ತೆ ತಾಯಿ ತಂದೆ ಅದರದ್ದು ಜೀನ್ ಇದ್ದರೆ, ಬಟ್ ಮಿನಿಮಮ್ 40 ಕೆಜಿ ಅಂತೂ ಇರುತ್ತೆ. ಹಾಗಾಗಿ ನೀವು ಅದರದ್ದು 10% ಭಾಗ ಇದರಷ್ಟು ನೀವು ಹಾಲನ್ನ ಕೊಡಬೇಕಾಗುತ್ತೆ. ಈಗ 40 ಕೆಜಿ ಅಂದರೆ ಮಿನಿಮಮ್ 4 ಲೀಟ್ರಷ್ಟು ಹಾಲನ್ನು ನೀವು ಆ ಒಂದು ಕರುವಿಗೆ ಹುಟ್ಟಿದ ಸಂದರ್ಭದಲ್ಲಿ ಕೊಡ್ತಾ ಬರಬೇಕಾಗುತ್ತೆ ಅದೊಂದು. ಆಮೇಲೆ ಇನ್ನೊಂದೇನೆಂದರೆ ನೀವು ಹುಟ್ಟಿದ ಒಂದು 5 ದಿನದ ತನಕ ನೀವು ಇಂಟರ್ವಲ್ ಏನು, ನೀವು ಒಂದು ಟೈಮಿಂದ ಇನ್ನೊಂದು ಟೈಮಲ್ಲಿ ಏನು ಹಾಲು ಕೊಡ್ತೀರೋ ಅದ್ರ ಹಾಲು ಕೊಡತಕ್ಕಂಥ ಒಂದು ಇಂಟರ್ವಲ್ನಿಂದ ಅದನ್ನ 4-5 ಟೈಮ್ಸ್ ಒಂದು ದಿನಕ್ಕೆ ಹಾಲು ಕೊಟ್ಟರೆ ಅದು ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮತ್ತು ಅದ್ರ ಬೆಳವಣಿಗೆಗೂ ಸಹ ಅನುಕೂಲ ಆಗುತ್ತೆ. ಅದರಿಂದ ನೀವು ಒಬ್ಬೊಬ್ಬರು ಏನು ಮಾಡ್ತಾರೆ ಬರೀ ಬೆಳಿಗ್ಗೆ ಸಂಜೆ ಮಾತ್ರ ಹಾಲು ಕೊಡ್ತಾರೆ, ಹಾಗೇನಾಗುತ್ತೆ ಅಟ್ ಎ ಟೈಮ್ ನಾವು 2-3 ಲೀಟ್ರ್ ಹಾಲು ಕೊಟ್ಟಂಗಾಗುತ್ತೆ. ಸೊ ಡೈಜೆಸ್ಟಿಬಲ್ ಕೆಪಾಸಿಟಿ ಅದು ಜೀರ್ಣ ಆಗಿದೆ ಹಂತಗಳಲ್ಲಿ ಕೊಡೋದು 4 ಇದರಲ್ಲಿ ಕೊಡೋದು ಒಳ್ಳೆಯದು. ಈಗ 15 ದಿವಸ ನಂತರನೂ ಸಹ ಹೀಗೆ ಹಾಲು ಕೊಡೋದನ್ನೇ ಮುಂದುವರಿಸಿದ್ವಿ ಅಂತ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ? ನಾನು ಹೇಳಿದ್ನಲ್ಲ ರುಮೆನನ್ನ ಏನು ಭಾಗ ಇದೆ ಆ ಭಾಗದ ಬೆಳವಣಿಗೆ ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆ ಅಂದರೆ ರುಮೆನನ್ನ ಭಾಗ ಏನಿದೆ ಅಲ್ಲಿ ನಮಗೆ ಮೈಕ್ರೋ ಆರ್ಗನಿಸಮ್ಸ್ ಇರುತ್ತೆ. ಆ ಮೈಕ್ರೋ ಆರ್ಗನಿಸಮ್ಸ್ಗಳೆಲ್ಲ ಉತ್ಪಾದನೆ ಆಗಬೇಕು ಅಂತ ಅಂದರೆ ನಮಗೆ ಈ ನಾನು ಏನು ಹೇಳಿದ್ನಲ್ಲ ರಫೇಜ್ ಅಂತ ಹೇಳಿದ್ನಲ್ಲ ಒಣ ಒರಟು ಮೇವು ಅಂತ ಏನಿದ್ನಲ್ಲ ಆ ಮೇವನ್ನು ನಾವು ಕೊಡ್ತಾ ಕೊಡ್ತಾ ಏನಾಗುತ್ತೆ ಆ ಒಂದು ಇದಕ್ಕೆ ಅಡಿಕ್ಟ್ ಆಗುತ್ತದು ಆ ರುಮೆನನ್ನ ಭಾಗ. ಆವಾಗ ಸಂಪೂರ್ಣವಾಗಿ ಬೆಳವಣಿಗೆ ಆದಂಥ ಪಕ್ಷದಲ್ಲಿ ಆ ರಾಸು ಕಡ್ಸೂ ಸಹ ಬೇಗ ಬೆದೆಗೆ ಬಂದು ಬೆಳವಣಿಗೆನೂ ಚೆನ್ನಾಗಿ ಆಗ್ತದೆ. ಯಾಕಂದರೆ ಹಸುಗಳಿಗೆ ನಮಗೆ ಪ್ರತಿಯೊಂದು ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರ್ಬೋದು, ಫ್ಯಾಟ್ ಇರ್ಬೋದು, ಸಂಪೂರ್ಣವಾಗಿ ಅದೇನು ಜೀರ್ಣವಾಗಿ ರಕ್ತಕ್ಕೆ ಹೋಗೋ ಅಂತ ಒಂದಿದೆ, ಅದರ ಎಲ್ಲ ಕ್ರಿಯೆಗಳು ಪ್ರಾರಂಭವಾಗೋದೆ ಆ ಒಂದು ರುಮೇನನ್ನ ಭಾಗದಿಂದ. ಆದ್ದರಿಂದ ವೈಜ್ಞಾನಿಕವಾಗಿ ಬೇಗ ಆ ಒಂದು ರುಮೇನನ್ನ ಭಾಗ ಬೆಳೆದಷ್ಟು ಹಸುಗಳು ಬೇಗ ನಮಗೆ ಹಾಲು ಕೊಡುತ್ತೆ. ಪ್ಲಸ್ ಕರುಗಳು ಈಗ 15 ದಿವಸದ ನಂತರದಲ್ಲಿ ಅದಕ್ಕೆ ಕೊಡುವಂಥ ಆಹಾರ ಏನೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು? ಮುಖ್ಯವಾಗಿ ನೀವು ಹೇಳಿದ್ರಿ ಒಣ ಪದಾರ್ಥಗಳು, ಒಣಮೇವು. ಈಗ 15 ದಿವಸದ ನಂತರದಲ್ಲೇ ನಾವು ಇನ್ನೂ ಸಂಪೂರ್ಣವಾಗಿ ಆ ಒಂದು ಕರುವಿನ ಹೊಟ್ಟೆ ಬೆಳೆದಿರಲ್ಲ, ನಾನು ಹೇಳಿದಂಗೆ 40 ದಿನ ತನಕ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ರೈತರುಗಳು ಎಷ್ಟೊಂದು ಜನ ಇದು ಮಾಡ್ತಾರೆ, ಹಾಲನ್ನು 2 ಟೈಮ್, ಯಾಕಂದರೆ 11ನೇ ದಿನ ತನಕ ಯಾರೂ ಡೈರಿಗೆ ಹಾಲು ಹಾಕ್ಸ್ಕೊಳ್ಳಲ್ಲ. ಸೊ ಹಾಗಾಗಿ 11 ದಿನ ತನಕ ಚೆನ್ನಾಗಿ ಅವ್ರೇನು ಮಾಡ್ತಾರೆ ರೈತರುಗಳು ಹಾಲನ್ನು ಕರುವಿಗೆ ಕೊಡ್ತಾರೆ. 11ನೇ ದಿನ ಆದಮೇಲೆ ಇವಾಗ ನಮಗೆಲ್ಲ KMF ಎಲ್ಲ ತುಂಬ ಕಡೆ ಬೆಳವಣಿಗೆ ಆಗಿರೋದ್ರಿಂದ ಏನು ಮಾಡ್ತಾರೆ, ಕರುಗೆ ಹಾಲನ್ನ ಇಟ್ಕೊಳ್ಳೋದಿಲ್ಲ ಅವರು. ಬರೀ ಅವರು ಏನು ಮಾಡ್ತಾರೆ, ಎಲ್ಲನೂ ಅವರ ಹತ್ತಿರದ ಹಾಲನ್ನು ಮಾರಾಟ ಕೇಂದ್ರಕ್ಕೆ, ನಮ್ಮದೇನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ ಅಲ್ಲಿಗೆ ಕೊಡ್ತಾರೆ. ಆಗ ಕರುನ ಮರ್ತೇ ಬಿಡ್ತಾರೆ. ದಯಮಾಡಿ ಆ ರೀತಿ ಮಾಡಬೇಡಿ. ನಾನು ಹೇಳಿದ್ದು 15 ದಿನ ಅಂದರೆ 15 ದಿನ ತನಕ ಅಷ್ಟೇ ಹಾಲು ಕೊಡೋದಲ್ಲ, ನೀವು 1 ತಿಂಗಳ ತನಕನೂ, ಆಮೇಲೆ ಮುಂದುವರಿಸಬೇಕು. ಜೊತೆಗೆ ಬೇರೆ ಆಹಾರಗಳು, ಜೊತೆಗೆ ಬೇರೆ ಆಹಾರಗಳನ್ನು ಸಹ ಹಾಲಿನ ಜೊತೆ ಕೊಡಬೇಕಾಗ್ತದೆ. ಅಂದರೆ ಅದೇ ಪ್ರಮಾಣದಲ್ಲಿ 4 ಲೀಟರ್ ಹಾಗೆ? ಇಲ್ಲ ಇಲ್ಲ ಇಲ್ಲ, 4 ಲೀಟರ್ ಬೇಡಿ, ಆಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೀವು ಆ ಕಡಿಮೆ ಮಾಡಿಕೊಂಡಂಥ, ಈಗ ನಾವು ಎಷ್ಟು ಪ್ರಮಾಣದಲ್ಲಿ ಹಾಲನ್ನು ಕಡಿಮೆ ಮಾಡ್ತೀವಿ, ಅಷ್ಟು ಪ್ರಮಾಣದ ಪ್ರೋಟೀನ್ಸ್ನ ನಾವು ಬೇರೆ ಆಹಾರದ ಮೂಲಕ ಕೊಡಬೇಕಾದ ನಾವು ಆ ಕರುವಿಗೆ ಕೊಡಬೇಕಾಗ್ತದೆ. ಬೇರೆ ಆಹಾರ ಅಂದರೆ ಏನಂದರೆ, ಈಗ ಹಾಲಿನಲ್ಲಿ ಎಷ್ಟು ಪ್ರೋಟೀನ್ ಇದೆ ಅದೇ ನಮಗೆ ಕಡಲೆಕಾಯಿ ಹಿಂಡಿ ಅಂತ ಏನು ಹೇಳ್ತೀವಿ, ಅದರಲ್ಲೂ ಅಷ್ಟೇ ಪ್ರಮಾಣದ ಪ್ರೋಟೀನ್ಸ್ ಇರುತ್ತೆ. ನಿಮಗೆ ಆವಾಗ ಏನಾಗುತ್ತೆ, ಕಡಲೆಕಾಯಿ ಹಿಂಡಿನೂ ಅದು ದ್ವಿದಳ ಧಾನ್ಯದ ಇದಕ್ಕೆ ಬರುತ್ತೆ. ದ್ವಿದಳ ಧಾನ್ಯ ಅಂದರೆ ಸಿರಿಯಲ್ ಗ್ರೇನ್ಸ್ ಅಂತ ಏನು ಬರುತ್ತೆ, ಆ ದ್ವಿದಳ ಧಾನ್ಯ ಅದು. ಸೊ ನಾರ್ಮಲ್ ಸ್ಟಮಕಲ್ಲಿ ಡೈಜೆಷನ್ ಆಗೋಂಥದ್ದು. ಪ್ಲಸ್ ಹಸುಗಳಲ್ಲೂ ಆ ರುಮೇನನ್ನು ಏನು ಇದಿದೆ ಅಲ್ಲಿಗೂ ಸಹ ಅದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ಆ ಫೈಬರಿಂದ ಅದು ರುಮೇನ್ ಬೆಳವಣಿಗೆಗೂ ಸಹಕಾರಿ ಆಗ್ತದೆ. ಬಿಗಿನಿಂಗಲ್ಲಿ ಏನು ಮಾಡಬೇಕು, ನಾವು ಕಡಲೆಕಾಯಿ ಹಿಂಡಿನ ಊನಿ ಹಾಕ್ಬಿಟ್ಟು ಮೇಲ್ಗಡೆ ತಿಳಿ ಇದು ಬರುತ್ತಲ್ಲ ಸರ್, ತಿಳಿ ನೀರನ್ನ ಕೊಡ್ಬೇಕು. ಯಾಕಂದರೆ ಯಾವುದೇ ಒಂದು ಪದಾರ್ಥ ಅದನ್ನು ನಾವು ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಇಟ್ ಟೇಕ್ಸ್ ಟೈಮ್. ನಾವು ಈಗ ದಕ್ಷಿಣ ಕರ್ನಾಟಕದಲ್ಲಿದ್ದು ಉತ್ತರ ಕರ್ನಾಟಕಕ್ಕೆ ಹೋದರೆ ನಮಗೆ ಅಲ್ಲಿ ವಾತಾವರಣ ಬೇರೆ ಇರುತ್ತೆ, ಇಲ್ಲಿ ವಾತಾವರಣ ಬೇರೆ ಇರುತ್ತೆ. ಸೊ ಹಾಗಾಗಿ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಆಗುತ್ತೆ, ಶರೀರ ಹೊಂದ್ಕೋ. ಶರೀರ ಹೊಂದ್ಕೋಬೇಕು. ಅದಕ್ಕೆ ಆ ಹೊಂದಾಣಿಕೆ ಮಾಡಬೇಕಾದ್ರೆ ಅವರು 2-3 ದಿನ ಆ ಒಂದು ಕಡಲೆಕಾಯಿ ಹಿಂಡಿಯ ಏನು ತಿಳಿ ನೀರು ಬಿಟ್ಕೊಳುತ್ತಲ್ಲ ಉನೆ ಹಾಕಿದ್ಮೇಲೆ, ಆ ನೀರನ್ನು ಕುಡಿಸಿ ಕುಡಿಸಿ ಅದಕ್ಕೆ ಆ ಹೊಟ್ಟೆಗೆ ಹೊಂದಾಣಿಕೆ ಮಾಡಬೇಕು. ಆ ಹೊಂದಾಣಿಕೆ ಮಾಡಿದಾಗ ಏನಾಗುತ್ತೆ, ಅದು ಇರಿಟೇಷನ್ ಮಾಡಿ ಮಾಡಿ ಹೊಟ್ಟೆಗೆ ಆ ರುಮೆನ್ ಬೆಳವಣಿಗೆಗೆ ಸ್ವಲ್ಪ ಸಹಕಾರಿ ಆಗುತ್ತೆ. ಆನಂತರದಲ್ಲಿ ಅವರು ತಿಳಿ ನೀರು ಬಿಟ್ಬಿಟ್ಟು ಸ್ವಲ್ಪ ಉನಿ ಹಾಕದಂಥ ಕಡಲೆಕಾಯಿ ಹಿಂಡಿ ಕೊಡೋಕೆ ಸ್ಟಾರ್ಟ್ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಹುಲ್ಲು, ಇದು ಎಲ್ಲನೂ ಅವ್ರಿಗೂ ನಿಧಾನ ನಿಧಾನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗ ಅದು 40 ದಿವಸದಲ್ಲಿ ತುಂಬ ಅನುಭವ ಇರತಕ್ಕಂಥ ಏನು ರೈತರು ಇದ್ದಾರೆ ಅವರು ಇದೇ ರೀತಿ ಮಾಡೋದು. ಯಾಕಂದರೆ ಎಲ್ಲ ರೈತರು ಇದನ್ನು ಪಾಲನೆ ಮಾಡ್ತಾ ಇಲ್ಲ. ಈಗ ವೈಜ್ಞಾನಿಕವಾಗಿ ಈ ರೀತಿ ಮಾಡಿದಂಥ ಪಕ್ಷದಲ್ಲಿ ನಮಗೆ ವಿತಿನ್ 40 ದಿನದ ಒಳಗಡೆ ಆ ಒಂದು ನಾನೇನು ಹೇಳಿದೆ ರುಮೇನನ್ನು ಭಾಗ ಬೆಳೆದ ಪಕ್ಷದಲ್ಲಿ ಆಗ ನೀವು ಸಂಪೂರ್ಣವಾಗಿ ಏನು ಈಗ ನಾವು ದನಗಳಿಗೆ ಏನು ನಾವು ಒರಟು ಮೇವನ್ನ 60% ಕೊಡಬೇಕು ಅಂತ ಹೇಳ್ತೀವಿ, ನಾವೇನು ಆಹಾರ ಕೊಡ್ತಾ ಇದ್ವಿ ಆ ಆಹಾರದಲ್ಲಿ 60% ಒರಟು ಮೇವು ಇರಬೇಕು, ಇನ್ನು 40% ಕೇಂದ್ರೀಕೃತ ಆಹಾರ ಇರಬೇಕು. ಕೇಂದ್ರೀಕೃತ ಆಹಾರ ಅಂದರೆ ನೀವು ಏನು ಕ್ಯಾಟ್ಲ್ ಫೀಡ್ ಅಂತ ಏನು ಕೆಮೆ ಫೀಡ್ ಇನ್ನೊಂದು ಹೇಳ್ತೀರೋ ಅದನ್ನು ನಾವು ಕೇಂದ್ರೀಕೃತ ಆಹಾರ ಅಂತ ಹೇಳ್ತೀವಿ. ಅದನ್ನು ನಾವು ಈ ರೀತಿ ಮಾಡಿದಂಥ ಪಕ್ಷದಲ್ಲಿ ನಾವು 45 ದಿವಸದಿಂದನೇ ಆ ಒಂದು ಇದನ್ನು ಫಾಲೋ ಮಾಡ್ಬೋದು. ಬೆಳವಣಿಗೆಗೆ ಚೆನ್ನಾಗಿ ಆಗೋದಕ್ಕೆ ನಾವು ಅದಕ್ಕೆ ಆಹಾರನ ಪೂರೈಸ್ಬೋದು. ಇದು ಒಂದು ಕರುವಿನ ಬೆಳವಣಿಗೆ ಹಂತದಲ್ಲಿ ನಾವು ವಹಿಸಬೇಕಾದಂತಹ ಕೆಲವೊಂದು ಕ್ರಮಗಳಾಯಿತು. ಆಮೇಲೆ ಸರ್, ಕರುಗಳ ಇದರಲ್ಲಿ ಆಹಾರದಲ್ಲಿ ಇನ್ನೊಂದೇನಪ್ಪ ಅಂದರೆ, ಯಾಕಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಂಗೆ ಈಗೇನಾಗುತ್ತೆ, ನಾವು ಕರುವಿನಲ್ಲಿ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿದಂಥ ಪಕ್ಷದಲ್ಲಿ ನಮಗೆ ದೊಡ್ಡದಾದಂಥ ರಾಸುಗಳು ಒಳ್ಳೆಯ ಆರೋಗ್ಯಕರವಾಗಿದ್ದು ಮತ್ತು ಪ್ರತಿ ವರ್ಷಕ್ಕೊಂದು ಕರುಗಳನ್ನ ಕೊಡತಕ್ಕಂಥ ಒಂದು ಪದ್ಧತಿನ ನಾವು ರೂಢಿಸ್ಕೋಬೋದು. ನಾವು ಕರುವಿನಲ್ಲೇ ಅದನ್ನು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಲಿಲ್ಲ ಅಂದರೆ ಮುಂದೆ ಅದರ ಬೆಳವಣಿಗೆಗೆ ಈಗ ಆರೋಗ್ಯ ಹಾಳಾಗೋದಿರ್ಬೋದು ಮತ್ತು ಅದು ಬೆಳವಣಿಗೆನಲ್ಲಿ ಕುಂಠಿತ ಆಗೋದಿರ್ಬೋದು, ಆ ರೀತಿಯೆಲ್ಲ ಆಗುತ್ತೆ. ಆದ್ದರಿಂದ ಇನ್ನೊಂದು ಏನು ಮಾಡಬೇಕಂದ್ರೆ, ಆ ಕರುಗೆ ನಾವು ಯೂರಿಯಾ ಮೊಲಾಸಸ್ ಬ್ಲಾಕ್ ಅಂತ ಹೇಳ್ತೀವಿ. ಕರುವಿನ ಬೆಳವಣಿಗೆ ಚಿಕ್ಕದಾಗಿದ್ದಂಥ ಸಂದರ್ಭದಲ್ಲೇ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಿನರಲ್ಸ್ ಮತ್ತು ವೈಟಮಿನ್ಸ್ನೆಲ್ಲ ನಾವು ಸಪ್ಲಿಮೆಂಟ್ ಮಾಡಿದ ಪಕ್ಷದಲ್ಲಿ ಮುಂದೆ ಅದಕ್ಕೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಏರುಪೇರಾಗೋದಿರ್ಬೋದು ಮತ್ತು ಏನಾದರೂ ಬೆಳವಣಿಗೆ ಕುಂಠಿತ ಆಗೋದಿರ್ಬೋದು ಎಲ್ಲನೂ ಅದು. ಯಾಕಂದರೆ ಪ್ರತಿ ಜೀವಿಗಳಿಗೂ ಈ ವೈಟಮಿನ್ಸ್ ಮಿನರಲ್ಸ್ ಏನಿದೆ ಅದು ಬಹುಮುಖ್ಯ. ನಾವೇನೀಗ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ ಕೊಡ್ತೀವಿ ಅದ್ರ ಜೊತೆಗೆ ವೈಟಮಿನ್ಸ್ ಮಿನರಲ್ಸ್ ಸಹ ಮುಖ್ಯ. ಅದನ್ನು ಸಹ ನೆಕ್ಕೊಬಿಲ್ಲೆ ಅಂತ ಹೇಳ್ತೀವಿ. ವೈಜ್ಞಾನಿಕವಾಗಿ ಅದೇನಾಗುತ್ತೆ ಅಂದರೆ ಅದನ್ನು ನಾವು ನೆಕ್ಕೋದಕ್ಕೆ ಬಿಡ್ತೀವಿ ಕರುಗಳಿಗೆ, ಕರುಗಳಿಗೆ ನೆಕ್ಕೋದಕ್ಕೆ ಬಿಟ್ಟಾಗ ಆಫ್ಟರ್ 20 ಡೇಸ್ ಏನಾಗುತ್ತೆ, ಅದು ನೆಕ್ತಾ ನೆಕ್ತಾ ಅದರ ಇದು ಹೊರಟಾಗುತ್ತೆ ನಾಲಿಗೆ. ಸೊ ಅದನ್ನು ಸಹ ನಮಗೆ ಏನಾಗುತ್ತೆ, ಸೆಲೈವನ್ನು ಇದು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಸೆಲೈವ ಅಂತ ಏನು ಹೇಳ್ತೀವಿ, ಆ ಸೆಲೈವ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಮಗೆ ಪಚನ ಕ್ರಿಯೆ ಚೆನ್ನಾಗಿ ಆಗ್ತದೆ, ಬಾಯಲ್ಲಿ ಜೊಲ್ಲು ರಸ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಪ್ಲಸ್ ಆಮೇಲೆ ಅದರೊಳಗಡೆ ನಾವು ಆ ಮೊಲಾಸಸ್ ಬ್ಲ್ಯಾಕಲ್ಲಿ ಯೂರಿಯಾ ಮತ್ತು ಮಿನರಲ್ಸು ಮೊಲಾಸಸ್ ಎಲ್ಲ ಹಾಕಿರ್ತೀವಿ ಟೇಸ್ಟ್ ಬಡ್ಸಿ, ಇದಕ್ಕೆಲ್ಲ ಅನುಕೂಲ ಆಗ್ತದೆ. ಅಲ್ಲಿಂದ ನಮಗೇನಾಗುತ್ತೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಿನರಲ್ಸ್ ಪ್ರಮಾಣದ ನಾವು ಕೊಟ್ಟಂಗಾಗುತ್ತೆ. ಅಂದರೆ ಒಂದು ರುಚಿಯ ಪರಿಚಯ ಆಗುತ್ತೆ, ಪ್ಲಸ್ ಮಿನರಲ್ಸ್ ವೈಟಮಿನ್ಸ್ ಪರಿಚಯನೂ ಆಗುತ್ತೆ ಹಸುಗಳಿಗೆ ಮಾಡ್ದಂಗಾಗುತ್ತೆ. ಅದನ್ನು ನೀವು ಒಂದು 20 ದಿನದ ನಂತರದಲ್ಲಿ, ಎಷ್ಟೊಂದು ಜನ ತಿನ್ಸೋದಿಲ್ಲ, ನಾಲಿಗೆ ಹೊರಟು ಬಂದುಬಿಡುತ್ತೆ, ಬೇದಿ ಮಾಡ್ಕೊಳ್ಳುತ್ತೆ, ಆ ಥರ ಎಲ್ಲ ಇದು ಮಾಡ್ತಾರೆ. ಯಾಕಂದರೆ ನಾನು ಹೇಳಿದೆ ಆಗಲೇ, ಹೊಂದಾಣಿಕೆ ಮಾಡಿಸ್ಬೇಕು ಆ ಶರೀರದಲ್ಲಿ, ಹೊಂದಾಣಿಕೆ ಆಗೋ ತನಕ ಸ್ವಲ್ಪ ಸ್ವಲ್ಪನೇ ಕೊಟ್ಟು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದಾಗ ಅದು ಹೊಂದಾಣಿಕೆ ಬರುತ್ತೆ. ಆನಂತರದಲ್ಲಿ ನೀವು ಇವೆರಡನ್ನೂ ಮಾಡಿದಂಥ ಪಕ್ಷದಲ್ಲಿ ಮುಂದೆ ನಾವು ಕಡಸು ಮತ್ತು ಹಸುಗಳ ಬೆಳವಣಿಗೆಗೆ ಇವು ಪ್ರಥಮವಾಗಿ ಪ್ರಮುಖ ಪಾತ್ರನ ವಹಿಸ್ತವೆ. ಈಗ ದರ್ಶನ್ ಅವರು ಹೇಗೆ ಮನುಷ್ಯರಿಗೆ ನಾವು ಆಹಾರವನ್ನು ತಯಾರಿ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ, ಪ್ರತಿಯೊಬ್ಬರು ಅದನ್ನು ಇಷ್ಟಪಟ್ಟು ತಿನ್ನೋ ಹಾಗಿರಬೇಕು ಅಂತ. ಹೌದು, ಹೇಳಿ ಈಗ ರಾಸುಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳು ಇಷ್ಟಪಟ್ಟು ತಿನ್ನಬೇಕು ಅನ್ನೋ ಹಂಗಿದ್ರೆ ಆಹಾರ ಏನೆಲ್ಲ ಅಂಶಗಳೆಲ್ಲ ಒಳಗೊಂಡಿರಬೇಕು? ಸರ್, ಈಗಾಗಲೇ ನಾನು ಹೇಳಿದೆ, ರಾಸುಗಳಿಗೆ ಮನುಷ್ಯರು ತಿನ್ನೋ ಆಹಾರಗಳು ಇಷ್ಟ ಆಗೋದಿಲ್ಲ. ಅದಕ್ಕೆ ಏನಂದರೆ, ಈಗ ನಾನು ಹೇಳಿದ ನಾಲ್ಗೆನಲ್ಲಿ ಪೆಪಿಲೆ ಇರುತ್ತಲ್ಲ, ಆ ರೀತಿ ಅದು ರುಮೆನ್ ಅನ್ನೋ ಭಾಗ ಏನಿದೆ ಅಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಇರುತ್ತೆ. ಈ ರಾಸುಗಳಲ್ಲಿ ಹಸುಗಳಲ್ಲಿ ನಾವೇನು ಮಾಡಬೇಕು ಅಂದರೆ, ಈ ಒರಟು ಮೇವು ಅಂದರೆ ರಫೇಜ್ ಅಂತ ನಾವೇನು ಹೇಳ್ತೀವಿ ಅದನ್ನು ಕನ್ನಡದಲ್ಲಿ ಒರಟು ಮೇವು ಅಂತ ಹೇಳ್ತೀವಿ, ಅವನ್ನ ತುಂಬ ಇಷ್ಟಪಟ್ಟು ಇದು ಮಾಡ್ತವೆ. ಒರಟು ಮೇವು ಜಾಸ್ತಿ ಇರುತ್ತೆ. ಹೌದು, ರಫೇಜ್ಗೆ ನಾವು ಏನು ಮಾಡ್ತೀವಿ ಅದರಲ್ಲಿ ಈಗ ಫಾಡರ್ ಅಂತ ಏನು ಹೇಳ್ತೀವಿ, ಈ ಫಾಡರ್ ನಮ್ಮದು ಜೋಳದ ಕಡ್ಡಿ ಇದಿರ್ಬೋದು, ಮತ್ತು ಇದ್ರದ್ದು ಲ್ಯೂಸರ್ನು ಕೌಪಿ ಅವೆಲ್ಲ ಏನಿದೆ ಅದಕ್ಕೆಲ್ಲ ಫಾಡರ್ ಅಂತ ಹೇಳ್ತೀವಿ. ಮತ್ತು ಈ ಭತ್ತದ ಹುಲ್ಲು ಏನಿದೆ, ಭತ್ತದ ಹುಲ್ಲು, ರಾಗಿ ಹುಲ್ಲು, ಮತ್ತು ಆ ಒಣಗಿರ್ತಕ್ಕಂಥ ಜೋಳ, ಇವೆಲ್ಲ ಏಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಒಂದು ಆಹಾರಗಳು ಹಸುಗಳಿಗೆ ಇಷ್ಟ ಆಗ್ತದೆ. ಅಂದರೆ ಇದು ಒಂಥರ ಪ್ರಕೃತಿಯ ಒಂದು ಇದು, ನಾವು ಬೇರೆದು ಕೊಟ್ಟಷ್ಟು ಅದು ಹೊಟ್ಟೆ ಒಳಗಡೆ ಡೈಜೆಷನ್ ಆಗೋದಿಲ್ಲ. ಸೊ ಈ ರೇಷಿಯೋ ಮೇಂಟೈನ್ ಆಗಲೇಬೇಕು. ಹೊರಟು ಮೇವು ಅಂದರೆ ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ, ಫೈಬರ್ ಅಂತ ಏನು ಹೇಳ್ತೀವಿ, ಆ ಒಂದು ನ್ಯೂಟ್ರಿಯೆಂಟು ಜಾಸ್ತಿ ಇರುತ್ತೆ ಆ ಒಂದು ಇದರಲ್ಲಿ ರಫೇಜ್ನಲ್ಲಿ. ಸೊ ಹಾಗಾಗಿ ಆ ರೀತಿಯ ಪದಾರ್ಥಗಳನ್ನೇ ಆ ಹಸುಗಳು ತಿಂದು, ಹಸು ಅಂದರೆ ಹಸಿರು ತಿನ್ನಲೇಬೇಕು. ಈ ಹಸಿರು ಹುಲ್ಲು ಅಂತ ಏನಿದೆ ಅದರಲ್ಲಿ ಈ ನಾರಿನಂಶ ಇರುತ್ತೆ, ದಟ್ ಈಸ್ ರಫೇಜ್. ಈಗ ಹಸಿರು ಹುಲ್ಲನ್ನು ಕರುಗಳಿಗೂ ನೀವು ತಿನ್ನಿಸ್ತೀರಾ? ಯಾವ ಸಂದರ್ಭದಲ್ಲಿ, ಎಷ್ಟು ದಿನದ ನಂತರ ನೀವು ಅದನ್ನು ಕೊಡ್ಬೋದು? ನಾನು ಈಗ ಹೇಳಿದೆ ಸರ್ ನಿಮಗೆ, 40 ದಿನಕ್ಕೆ ಆ ರುಮೆನ್ ಡೆವಲಪ್ ಆಗುತ್ತೆ. ಆ ರುಮೆನ್ ಯಾವಾಗ ನಮಗೆ ಕಂಪ್ಲೀಟ್ ಡೆವಲಪ್ ಆಗಿದೆ ಅಂತ ಅಂದ್ಕೋತೀವಿ, ಅಲ್ಲಿಂದ ನಾವು ಅದು ರಫೇಜನ್ನು ಕೊಟ್ಟರೆ ಸಂಪೂರ್ಣವಾಗಿ ತಿನ್ನುತ್ತೆ ಮತ್ತು ಅದರದ್ದು ಜೀರ್ಣಕ್ರಿಯೆನೂ ಅಲ್ಲಿಂದ ಇದಾಗುತ್ತೆ. ಅದೇ ನೀವು ಚಿಕ್ಕ ಕರುಗಳಲ್ಲಿ 15 ದಿವಸದ ಒಳಗಡೆ ಕೊಟ್ಟಂಥ ಸಂದರ್ಭದಲ್ಲಿ ಅದು ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಏನು ಹಸಿರು ಕೊಟ್ಟಿರ್ತೀರ ಅದೆಲ್ಲ ಸಗಣಿನಲ್ಲಿ ಬರ್ತದೆ, ಇಲ್ಲ ಸ್ಟಮಕ್ ಅಪ್ಸೆಟ್ ಆಗುತ್ತೆ, ಇನ್ನೊಂದಾಗುತ್ತೆ. ಸೊ ಹಾಗಾಗಿ ಅದನ್ನು 15 ದಿವಸ ತನಕ ನಾವು ಹಸಿರು ಕೊಡಿ ಅಂತ ಯಾವ ಕರುಗಳಿಗೂ ಹೇಳಲ್ಲ, ಅದು ರೈತರಿಗೂ ಎಲ್ಲರಿಗೂ ತಿಳುವಳಿಕೆ ಇದೆ. ನೀವು ಒಂದು 20 ದಿವಸ ಆದಮೇಲೆ ಹಸಿರನ್ನ ಸ್ಟಾರ್ಟ್ ಮಾಡೋಕ್ಕಂದರೆ 15 ದಿವಸದಿಂದ ನನಗೆ ಏನು ಹೇಳಿದೆ ಆ ರೀತಿಯ ನೀವು ಮಾಡಿದ್ರೆ ಕಡಲೆಕಾಯಿ ಹಿಂಡಿ ಕೊಟ್ಕೊಂಡು, ಆಗ ನಮಗೆ ರುಮೆನನ್ನು ಭಾಗ ಬೆಳೀತಾ ಇರುತ್ತೆ. ಸೊ ಬೆಳೀತಾ ಇದ್ದಂಗೆ ಮೀನು ವೈಲು ನೀವು ಅದು ಹಸಿರನ್ನ 20 ದಿವಸದಲ್ಲಿ ಸ್ಟಾರ್ಟ್ ಮಾಡಿದ್ರೆ 40 ದಿವಸದಿಂದ ಮಾಮೂಲಿ ಹಸುಗಳಿಗೆ ಏನು ನಾವು ಹುಲ್ಲಾಕ್ತೀವಿ ಆ ರೀತಿ ಕರುಗಳಿಗೂ ಸಹ ಹುಲ್ಲನ್ನು ಹಾಕೊಂಡು ಇದು ಮಾಡ್ಬೋದು. ಇನ್ನು ಈ ಮೇವಿನ ಗುಣಮಟ್ಟದ ಒಂದು ಗ್ರಹಿಕೆ ಏನಿದೆ, ಒಬ್ಬೊಬ್ಬರು ಒಂದೊಂಥರ ತಿಳ್ಕೊಂಡಿರ್ತಾರೆ. ಕೆಲವರು ಈ ಎಣ್ಣೆ ಹಿಂಡಿಗಳನ್ನು ಹೆಚ್ಚು ಕೊಡೋದ್ರಿಂದ ಹಾಲಿನ ಗುಣಮಟ್ಟ ಚೆನ್ನಾಗಿರುತ್ತೆ, ಅದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಿರುತ್ತೆ, ಹೆಚ್ಚಾಗಿ ಸಿಗುವಂಥದ್ದು, ಅಥವಾ ಈ ದೇಸಿ ತಳಿಗಳನ್ನು ತಂದು ನಾನು ಬರೀ ದೇಸಿ ವಸ್ತುಗಳನ್ನೇ ನಾವು ಮೇವಾಗಿ ಬಳಕೆ ಮಾಡ್ತೀನಿ ಅನ್ನೋಂಥದ್ದು, ಈ ರೀತಿ ಪ್ರಯತ್ನಗಳಿಗೆ ನೀವೇನು ಹೇಳ್ತೀರಿ? ಸರ್, ಹಿಂದೆ ಇದೆಲ್ಲ ಇತ್ತು, ಇವಾಗ ಎಲ್ಲ ಈ KMF ಎಲ್ಲ ಬಂದಮೇಲೆ ರೈತರು ಏನಾಗಿದ್ದಾರೆ, ಮುಂಚೆ ಕ್ಯಾಟ್ಲ್ ಫೀಡ್ ಅನ್ನೋ ಪದ ಇರಲಿಲ್ಲ, ಇವಾಗ ಎಲ್ಲ ರೆಡಿಮೇಡ್ ಸಿಗುತ್ತೆ ಕ್ಯಾಟ್ಲ್ ಫೀಡು. ಸೊ ಹಾಗಾಗಿ ನೀವು ಹೇಳ್ದಂಗೆ ಇದಕ್ಕೇನು ನಾವು ತಲೆ ಕೆಡಿಸ್ಕೊಳ್ಳೋ ಅಂತ ಇದಿಲ್ಲ, ಅಗತ್ಯ ಇಲ್ಲ. ಯಾಕಂದರೆ ಆ ಕ್ಯಾಟ್ಲ್ ಫೀಡ್ನಲ್ಲೇ ಅವರು ಕ್ಲಿಯರಾಗಿ ಎಲ್ಲ ಆ ರಾಸುಗಳಿಗೆ ಏನೇನು ಬೇಕು ಅದನ್ನೆಲ್ಲ ಪ್ರಪೋರ್ಷನ್ ಬೇಸಿಸ್ ಮೇಲೆ ಎನರ್ಜಿ ಎಷ್ಟು ಬೇಕು, ಪ್ರೋಟೀನ್ಸ್ ಎಷ್ಟು ಬೇಕು, ಫ್ಯಾಟ್ ಎಷ್ಟು ಬೇಕು, ಮಿನರಲ್ ಎಷ್ಟು ಬೇಕು ಎಲ್ಲ ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ರೈತ ಎಲ್ಲಿ ತಲೆ ಕೆಡಿಸ್ಕೋಬೇಕು ಅಂದರೆ, ನಾನೀಗ ಹೇಳಿದ್ನಲ್ಲ ರಫೇಜ್ ಅನ್ನೋ ಭಾಗ ಏನಿದೆ ಅದನ್ನು ಎಷ್ಟು ಪ್ರಮಾಣದಲ್ಲಿ ಫೀಡ್ ಮಾಡಬೇಕು, ಮತ್ತು ಈಗ ಕ್ಯಾಟ್ಲ್ ಫೀಡ್ನ ಎಷ್ಟು ಪ್ರಮಾಣದಲ್ಲಿ ಫೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ರೈತನಿಗೆ ಸ್ವಲ್ಪ ಮಾಹಿತಿ ಕೊರತೆ ಅನ್ನೋದಕ್ಕಿಂತ ಜಾನುವಾರುಗಳು ಕೇಳೋದಿಲ್ಲ. ಈಗ ನಮಗಾದರೆ ಇದು ಬೇಕು, ನನಗೆ ಚಾಕ್ಲೇಟ್ ಕೊಡಿಸಿ ಅಪ್ಪ, ಇಲ್ಲ ಐಸ್ ಕ್ರೀಮ್ ಕೊಡಿಸಿ ಅಂತ ಮಕ್ಕಳುಗಳು ಕೇಳ್ತಾರೆ, ಇಲ್ಲ ಇನ್ನೊಬ್ಬರು ಯಾರೋ ಕೇಳ್ತಾರೆ, ನನಗೆ ಅದಿಷ್ಟ ಇದಿಷ್ಟ ಅಂತ ನಾವು ತಿಂತೀವಿ. ಆದರೆ ಜಾನುವಾರುಗಳು ಕೇಳದೆ ಇದ್ದಾಗ ಏನಾಗುತ್ತೆ, ನಮ್ಮ ರೈತರುಗಳು ಕೊಡೋದಿಲ್ಲ. ನನಗೆ ಹೇಳಿದೆ, ಹೋಗೋದು ಉದಾಹರಣೆಗೆ, ಅದು ಹಾಲು ಕೊಡಲಿಕ್ಕೆ ಕೊಡದೇ ಇರಲಿ, ಸುಮಾರು ಒಂದು ಜಾನುವಾರು 400 ಕೆಜಿ ಅಂತೂ ಬಂದೇ ಬರ್ತದೆ. ಆಗ ಅದ್ರದ್ದು ಜೀವನ, ಅದು ಬದುಕನ್ನು ಸಾಗಿಸ್ಲಿಕ್ಕೇ 1.5 ಕೆಜಿ ಮಿನಿಮಮ್ ನಮಗೆ, ನನಗೇನಿದೆ ಕ್ಯಾಟ್ಲ್ ಫೀಡ್ ಅಂತ ಏನು ಹೇಳಿದೆ ಅದು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 25-35 ಕೆಜಿ ಅಷ್ಟು ಈಗ ಫಾಡರ್ ಅಂತ ಏನು ಹೇಳಿದ್ನಲ್ಲ ನಾನು, ಈ ಜೋಳದ ಕಡ್ಡಿ ಇರ್ಬೋದು ಇಲ್ಲ ನಮ್ಮದು ಭತ್ತದ ಹುಲ್ಲು ರಾಗಿ ಹುಲ್ಲು ಇರ್ಬೋದು, ಅದನ್ನು ಒಂದು 25-35 ಕೆಜಿಯಷ್ಟು ಕೊಡಬೇಕಾಗ್ತದೆ ಒಂದು ದಿನಕ್ಕೆ. ನಂತರದಲ್ಲಿ ಈಗ ಉದಾಹರಣೆಗೆ ಒಂದು 5 ಲೀಟ್ರ್ ಹಾಲು ಕೊಡ್ತಾ ಇದೆ ಅಂದರೆ ಅದಕ್ಕೆ ಈಗ ನಾನು ಏನು ಹೇಳಿದೆ ಅಷ್ಟು ಮಾತ್ರ ಸಾಕಾಗ್ತದೆ. 2 ಕೆಜಿ ಕೇಂದ್ರೀಕೃತ ಆಹಾರ ಅಂದರೆ ಅದನ್ನು ಕ್ಯಾಟ್ಲ್ ಫೀಡು ಮತ್ತು 25-30 ಕೆಜಿ ರಫೇಜು ಅಷ್ಟು ಕೊಟ್ಟರೆ ಸಾಕು. ತದನಂತರದಲ್ಲಿ ಹಾಲಿನ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಆ ಒಂದು ಕ್ಯಾಟ್ಲ್ ಫೀಡು ಮತ್ತು ರಫೇಜ್ ಕ್ವಾಂಟಿಟಿನ ರೈಸ್ ಮಾಡ್ತಾ ಹೋಗಬೇಕು. ಅದನ್ನು ಯಾರೂ ಮಾಡೋದಿಲ್ಲ. ಎಲ್ಲ ಏನಂದರೆ ಅದು 400 ಕೆಜಿ ಹಸು ಇರಲಿ 600 ಕೆಜಿ ಇರಲಿ ಒಂದೇ ಪ್ರಮಾಣದಲ್ಲಿ ಅವರು ಅಷ್ಟೇ ಕೊಡ್ತಾ ಇದ್ದಾರೆ, ನಮ್ಮದು ಅಷ್ಟೇ ಹಾಲು ಕೊಡಬೇಕು ಅಂತ ಬಯಸ್ತಾರೆ, ಅದು ತಪ್ಪದು. ನಾವು ಯಾವಾಗಲೂ ಆಹಾರನ ಯಾವ ರೀತಿ ಕೊಡಬೇಕು ಅಂದರೆ ಅದರ ತೂಕಕ್ಕೆ ಅನುಗುಣವಾಗಿ ಮತ್ತು ಅದು ಎಷ್ಟು ಹಾಲಿನ ಪ್ರಮಾಣ ಇದೆ ಅದಕ್ಕನುಗುಣವಾಗಿ ನಾವು ಒಂದು ಆಹಾರನ ಕೊಡಬೇಕಾಗುತ್ತೆ. ಅದಕ್ಕೆ ತಕ್ಕನಾಗಿ ನಾವು ಆ ಒಂದು ಕ್ಯಾಟ್ಲ್ ಫೀಡು ಮತ್ತು ರಫೇಜ್ ಕ್ವಾಂಟಿಟಿನ ರೈಸ್ ಮಾಡ್ಕೊಂಡೋಗ್ಬೇಕು, ಜಾಸ್ತಿ ಮಾಡ್ಕೊಂಡೋಗ್ಬೇಕು. ಅದನ್ನು ಎಷ್ಟೊಂದು ಜನ ಮಾಡಲ್ಲ. ಯಾರು ಈ ರೀತಿ ಮಾಡ್ತಾರೆ ಅವರು ಖಂಡಿತವಾಗ್ಲೂ ಅದರ ಈ ಒಂದು ಹೈನುಗಾರಿಕೆಯಲ್ಲಿ ಲಾಭ ಕಂಡಿದ್ದಾರೆ. ಸೊ ಹಂಗಾಗಿ ಆಮೇಲೆ ತುಂಬ ಓವರಾಗೂ ಕೊಡಬಾರ್ದು, ಒಂದು ಲಿಮಿಟ್ ಇರುತ್ತೆ, ಆ ಲಿಮಿಟ್ನ ನಾವು ಅದನ್ನ ಕ್ರಾಸ್ ಮಾಡಬಾರ್ದು. ಆ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ನಾವು ಕೊಡತಕ್ಕಂಥ ಆಹಾರ ಜೀರ್ಣ ಆಗಲ್ಲ, ಸುಮ್ಮನೆ ರೈತನಿಗೆ ಅದು ಲಾಸ್ ಆಗ್ತಾ ಇರುತ್ತೆ. ಈಗ ನಾವು 6 ಕೆಜಿ ಕ್ಯಾಟ್ಲ್ ಫೀಡ್ ಕೊಡೋಂಥ ಜಾಗದಲ್ಲಿ 7 ಕೆಜಿ ಕೊಟ್ಟಾಗ 6 ಕೆಜಿ ಮಾತ್ರ ಅದು ಹಸು ಮೈಗತ್ತಾ ಇರುತ್ತೆ, 1 ಕೆಜಿ ಸಗಣಿಲಿ ಹೋಗ್ತಾ ಇರುತ್ತೆ. ಸೊ ಆ 1 ಕೆಜಿ ದುಡ್ಡು 1 ಕೆಜಿ ಅಂದರೆ 23 ರೂಪಾಯಿ ಆಗ್ತದೆ ಇವತ್ತು ಕ್ಯಾಟ್ಲ್ ಫೀಡು. ಮತ್ತು ಈ ಒಂದು ರಫೇಜ್ ಅಂದರೆ ಅದಕ್ಕೂ ಒಂದು ಕೆಜಿಗೆ ನಿಮಗೆ ಇಲ್ಲಾಂದರೂ ಒಂದು 50 ಪೈಸೆ ತನಕ ಇದೆ. ಸೊ ಅದನ್ನ ನಾವು ಜಾಸ್ತಿ ಫೀಡ್ ಮಾಡಿದಷ್ಟು ಅಲ್ಲಿ ನಮಗೆ ನಷ್ಟ ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ಅದು ಅನುಭವದ ಮೇಲೆ ಹೋಗುತ್ತದೆ. ನೀವು ಅದನ್ನು ಎಷ್ಟೆಷ್ಟು ಹಾಕಬೇಕು, ನಮ್ಮ ಹಸು ಈಗಿದೆ ಇಷ್ಟು ಹಾಲು ಕೊಡ್ತಾ ಇದೆ ಅಂತ ನೀವು ಹತ್ತಿರದ ನೀವು ಪಶು ಚಿಕಿತ್ಸಾ ಕೇಂದ್ರಗಳಿಗೆ ಇಲ್ಲ ಪಶು ಆಸ್ಪತ್ರೆಗಳಿಗೆ ಹೋಗಿ ಅವ್ರ ಹತ್ರ ಮಾಹಿತಿ ತೊಗೊಂಡ್ರೆ ಅವ್ರು ನೀವು ಇಷ್ಟಿಷ್ಟು ಹಾಕಬೇಕು ಅಂತ ಡಾಕ್ಟ್ರೇ ಹೇಳ್ತಾರೆ. ಯಾಕಂದರೆ ನಿಮ್ಗೆ ಗೊತ್ತಿದ್ರೂ ಸಹ ನೀವು ಹತ್ತಿರದ ಒಂದು ಪಶುವೈದ್ಯ ಸಂಸ್ಥೆಯಲ್ಲಿ ಹೋಗಿ ಕೇಳಬೇಕು ನೀವು. ಯಾಕಂದರೆ ಎಲ್ಲರಿಗೂ ಎಲ್ಲ ವಿಷಯಗಳು ಗೊತ್ತಿರಲ್ಲ, ನನಗೂ ಗೊತ್ತಿಲ್ಲದಿರೋ ವಿಷಯಗಳು ಸಾಕಷ್ಟಿದೆ. ಸೊ ಹಾಗಾಗಿ ಗೊತ್ತಿದ್ರೂ ಸಹ ಇನ್ನೊಂದ್ಸಲಿ ಹೋಗಿ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಾವು ಇಂಥ ಹಸು ಇದೆ, ಎಷ್ಟು ಆಹಾರ ಹಾಕಬೇಕು, ಏನೇನು ಮಾಡಬೇಕು ಈ ಹಸುಗೆ ಅಂತ ಹೋಗಿ ಕೇಳಿ ಅದೇ ಪ್ರಮಾಣದಲ್ಲಿ ಅವರು ಆಹಾರನ ಕೊಟ್ಟಂಥ ಪಕ್ಷದಲ್ಲಿ ಹಾಲಿನ ಪ್ರಮಾಣನೂ ಜಾಸ್ತಿ ಆಗ್ತದೆ ಮತ್ತು ಹಸುನೂ ಸಹ ಆರೋಗ್ಯಕರವಾಗಿರುತ್ತೆ. ನಾನಾಗಲೇ ಕೇಳಿದೆ, ತೆನೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಈ ಒಂದು ಆಹಾರದ ಪ್ರಮಾಣವನ್ನು ಹೇಗೆ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ ಸರ್? ತೆನೆಗೆ ಬಂದಾಗ ಅಂದರೆ ಈಗೇನಾಗುತ್ತೆ, ರೈತರು ಅದು ಕರು ಹಾಕಿದ ಸಂದರ್ಭದಲ್ಲಿ ಕರು ಹಾಕಿ 15-3-4 ತಿಂಗಳ ತನಕ ಹಾಲು ರೈಸ್ ಆಗುತ್ತೆ. ಆನಂತರದಲ್ಲಿ 3 ತಿಂಗಳಿಗೆ ನಾವೇನು ಮಾಡ್ತೀವಿ, ಹಸುಗೆ ಬೆದೆಗೆ ಬಂದು ಅದಕ್ಕೆ ಗರ್ಭ ಕಟ್ಟಿಸ್ತೀವಿ. ಸೊ 3 ತಿಂಗಳ ನಂತರದಲ್ಲಿ ಹಾಲು ಆಟೋಮೆಟಿಕ್ಕಾಗಿ ಅದು ಗರ್ಭ ಕಟ್ಟಿರಲಿ ಕಟ್ಟಿಲ್ಲ ಅಂದ್ರೂ ಹಾಲಿನ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಅದೊಂದು ಸೈಕಲ್. ಅದು ಏನು ಮಾಡ್ತಾರೆ ಅಂದರೆ, ಗರ್ಭ ಕಟ್ಟಿದಾಗ ನಮಗೆ ಅದಕ್ಕೆ ಅಡಿಷ್ನಲ್ ಫೀಡ್ ಮಾಡಬೇಕು, ಯಾಕಂದರೆ ಹೊಟ್ಟೆ ಒಳಗಡೆನು ಅದಕ್ಕೆ ಒಂದು ಕರುನ ಅದು ಹಸು ಕರುಗೂ ಪೋಷಣೆ ಬೇಕು, ಪೋಷಣೆ ಬೇಕಾಗುತ್ತೆ. ಹಾಗಾಗಿ ಇವರೇನು ಮಾಡ್ತಾರೆ, ಹಾಲಿನ ಪ್ರಮಾಣ ಕಡಿಮೆ ಆದ ತಕ್ಷಣ ಮೇವಿನ ಪ್ರಮಾಣನ ಕಡಿಮೆ ಮಾಡ್ತಾರೆ. ಸೊ ಗರ್ಭ ನಿಂತಿದೆ ಅಂತ ಅವ್ರಿಗೆ ಕನ್ಫರ್ಮ್ಗೆ ಈಗ 2 ತಿಂಗಳಿಗೇ ಪಶುವೈದ್ಯಾಧಿಕಾರಿಗಳು ಅದನ್ನ ಗರ್ಭ ಕಟ್ಟಿದೆಯೋ ಇಲ್ವಾ ಅಂತ ಹೇಳ್ತಾರೆ. ಆದ್ದರಿಂದ ಗರ್ಭ ಕಟ್ಟಿದ್ದಾಗ ನೀವು ಏನು ಹಾಲಿನ ಪ್ರಮಾಣಕ್ಕೆ ಕ್ಯಾಟ್ಲ್ ಫೀಡು ಮತ್ತು ಏನು ಈ ಮೇವಿನ ರಫೇಜನ್ನು ಕೊಡ್ತಾ ಇರ್ತೀರಾ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ. ಅನಂತರದಲ್ಲಿ ಅಡ್ವಾನ್ಸ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, 7 ತಿಂಗಳ ನಂತರ. 7 ತಿಂಗಳಿಗೆ ನಾವೇನು ಮಾಡ್ತೀವಿ, ಹಾಲನ್ನ ನಿಲ್ಲಿಸ್ತೀವಿ ಗರ್ಭ ಕಟ್ಟಿ ಆದಮೇಲೆ. ಗರ್ಭ ಕಟ್ಟಿ ಆದಮೇಲೆ 7 ತಿಂಗಳಿಗೆ ಹಾಲು ನಿಲ್ಲಿಸಬೇಕಾದ್ರೆ ನಾವು ಏಕದಮ್ ಒಂದೇ ಸಲಿನೂ ಹಾಲು ನಿಲ್ಲಿಸೋಕ್ಕಾಗಲ್ಲ. ಆವಾಗ ಬೇಕಾದರೆ 2-5 ಡೇಸ್ ಅವರು ಏನು ಆಹಾರ ಕೊಡ್ತಾ ಇದ್ದಾರೆ ಆ ಒಂದು ಆಹಾರನ ಕಡಿಮೆ ಮಾಡಲಿ. ಯಾಕಂದರೆ ಹಾಲನ್ನ ಸಡನ್ನಾಗಿ ನಾವು ನಿಲ್ಲಿಸೋಕ್ಕಾಗೋದಿಲ್ಲ. ಹಾಲು ನಿಲ್ಲಿಸಬೇಕಂದ್ರೆ ನಾವು ಕೊಡ್ತಾ ಇರತಕ್ಕಂಥ ಆಹಾರನ ನಾವು ಕಡಿಮೆ ಮಾಡಿದಾಗ ಹಾಲಿನ ಉತ್ಪಾದನೆಯೂ ಸಹ ಕಮ್ಮಿ ಆಗ್ತದೆ. 2-5 ಡೇಸ್ ಅವರು ಅದನ್ನು ಕಮ್ಮಿ ಮಾಡಿದಾಗ ಹಾಲಿನ ಪ್ರಮಾಣನೂ ಕಮ್ಮಿ ಆಗುತ್ತೆ. ಸೊ ನಾವು ಅದನ್ನ 7 ತಿಂಗಳ ನಂತರದಲ್ಲಿ ಹಾಲನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕಾಗುತ್ತೆ. ಯಾಕೆ ಅಂದರೆ ಮುಂದೆ ಬೆದೆಗೆ ಬರೋದು ಮತ್ತು ಹಾಲಿನ ಇಳುವರಿ ಪ್ರಮಾಣಕ್ಕೆಲ್ಲ ಇದು ಸಹಕಾರಿಯಾಗುತ್ತೆ. ಅವರು 7-8 ತಿಂಗಳ ತನಕನೂ ಹಾಲು ಕರೆದ್ರೆ ಮುಂದಿನ ಕರಾವ್ನಲ್ಲಿ ಹಾಲು ಕಡಿಮೆ ಆಗುತ್ತೆ, ಪ್ಲಸ್ಸು ಬೆದೆಗೆ ಬರೋದು ಅದಕ್ಕೆಲ್ಲ ಹಾರ್ಮೋನಲ್ ವೇರಿಯೇಷನ್ ಆಗುತ್ತೆ. ಆದ್ದರಿಂದ ಎಲ್ಲರೂ ಅದು ರೈತರಿಗೆ ತಿಳಿದಿರೋದು, ಬಟ್ ಅದನ್ನು ಒಬ್ಬರು ಏನು ಮಾಡ್ತಾರೆ, ಹಾಲು ಬರ್ತಾ ಇದೆ ಅಂದ್ಬಿಟ್ಟು 8 ತಿಂಗಳ ತನಕನೂ ಹಾಲು ಕರೀತಾರೆ, ಅದನ್ನು ಕರಿಬಾರ್ದು. ನಾನು ಹೇಳ್ದಂಗೆ 7 ತಿಂಗಳು ಕರೆಕ್ಟಾಗಿ ಒಂದು 2-5 ಡೇಸು ಆಹಾರದ ಪ್ರಮಾಣನ ಕಡಿಮೆ ಮಾಡಿಕೊಂಡು ಹಾಲನ್ನ ಉತ್ಪಾದನೆ ಕಮ್ಮಿ ಮಾಡಿ ಹಾಲನ್ನ ನಿಲ್ಲಿಸಿದ ಪಕ್ಷದಲ್ಲಿ ಆನಂತರದಲ್ಲಿ ಮತ್ತೆ ಆಹಾರದ ಪ್ರಮಾಣನ ಜಾಸ್ತಿ ಮಾಡಬೇಕು. ಯಾಕೆಂದರೆ ಅಲ್ಲಿ ಒಳಗಡೆ 7 ತಿಂಗಳು ಬೆಳೆದಿರ್ತಕ್ಕಂಥ ಕರು ಇರುತ್ತೆ. ಸೊ ನಾವೇನು ಪ್ರೋಟೀನ್ ಅಂಶ ಕೊಡ್ತಾ ಇರ್ತೀವಿ ಅದಕ್ಕಿಂತನೂ ಸಹ ಜಾಸ್ತಿಯ ಪ್ರಮಾಣದಲ್ಲಿ ನಾವು ಪ್ರೋಟೀನ್ನ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಆ ಕರುಗೆ ಬೇಕಾದಂತಹ ಕ್ಯಾಲ್ಶಿಯಮ್ಮು, ಮಿನರಲ್ಸ್ ಅಂತ ಏನು ಹೇಳ್ತೀವಿ, ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಸೆಲಿನಿಯಮ್ಮು, ಈ ಕ್ಯಾಲ್ಶಿಯಮ್ ಏನು ಮಾಡುತ್ತೆ ನರ ಮತ್ತು ಮಾಂಸ, ಯಾಕಂದರೆ ಎಲ್ಲ ಹೊಸದಾಗಿ ಇದು ಉತ್ಪಾದನೆ ಆಗ್ತಾಯಿರುತ್ತೆ, ಯಾವುದು ಹಾಲು ಉತ್ಪಾದನೆ ಮಾಡತಕ್ಕಂಥ ಸೆಲ್ಸ್ ಇರ್ಬೋದು, ಇಲ್ಲ ಹಿಂದ್ಗಡೆ ಮಾಂಸಖಂಡಗಳನ್ನು ಇಟ್ಕೊಳ್ಳೋದಕ್ಕೆ ಶಕ್ತಿ ಇರ್ಬೋದು ಮಾಂಸಖಂಡಗಳಿಗೆ, ಅದೆಲ್ಲ ಹೋಗೋಂಥದ್ದು ಈ ಕ್ಯಾಲ್ಶಿಯಮಿಂದ ಇರುತ್ತೆ. ಆದ್ದರಿಂದ ಅನಂತರದಲ್ಲಿ ಪ್ರೋಟೀನ್ಸ್ ಜೊತೆ ಈ ಕ್ಯಾಲ್ಶಿಯಮ್ ಅಂಶನೂ ಸಹ ಹಸುಗೆ ಕೊಡಬೇಕಾಗುತ್ತೆ 7-9 ತಿಂಗಳ ತನಕ. ಅದರ ಜೊತೆಗೆ ಸೆಲಿನಿಯಮ್ ಅಂತ ಹೇಳ್ತೀವಿ, ಅದನ್ನು ಸಹ ಕೊಡಬೇಕು. ಯಾಕಂದರೆ ಈಗ ಈ ಸತ್ತೆ ಬೀಳೋದು ಅದಕ್ಕೆಲ್ಲ ಇದು ಅನುಕೂಲ ಮಾಡುತ್ತೆ. ಹಾಗಾಗಿ ನೀವು 7-9 ತಿಂಗಳೇನಿದೆ ಅದರಲ್ಲಿ ಅಡಿಷನಲ್ ಕ್ಯಾಲ್ಶಿಯಮ್ ಟಾನಿಕ್, ಇಲ್ಲ ಏನಾದರೂ ನಿಮಗೆ ಕ್ಯಾಲ್ಶಿಯಮ್ ಟಾನಿಕ್ಗೆ ಜಾಸ್ತಿ ದುಡ್ಡಾಗುತ್ತೆ ಅಂತ ನೀವು ಅನಿಸಿದ್ರೆ ಈ ಸುಣ್ಣ ಬರುತ್ತಲ್ಲ ಸರ್, ನಾವು ಮನೇಲಿ ಉಪಯೋಗಿಸ್ತಿಲ್ಲ ಸುಣ್ಣ, ಆ ಸುಣ್ಣನ ಉನೆ ಹಾಕ್ಬಿಟ್ಟು ಒಂದು 5-10 ಕೆಜಿ ಸುಣ್ಣ ತೊಗೊಂಡು ಅದನ್ನು ನೀರಲ್ಲಿ ಉನೆ ಹಾಕೋದು. ಉನೆ ಹಾಕಿದಾಗ ಏನಾಗುತ್ತೆ, ಆ ಮೇಲ್ಗಡೆ ತಿಳಿ ಬಿಟ್ಕೊಳ್ಳುತ್ತೆ. ತಿಳಿ ಬಿಟ್ಕೊಂಡಂತಹ ಒಂದು ನೀರನ್ನು ಆ ರಾಸುಗಳಿಗೆ 7-9 ತಿಂಗಳು ಇದ್ದಂಥ ಸಂದರ್ಭದಲ್ಲಿ ಕೊಟ್ಟರೆ ಆ ಕರು ಬೆಳವಣಿಗೆಗೆ ಮತ್ತು ಆ ಒಂದು ಹಸುವಿಗೆ ಶಕ್ತಿ, ಯಾಕಂದರೆ ಅದು ಅದ್ರ ಜೊತೆಗೆ ಇನ್ನೂ 50 ಕೆಜಿ ಜಾಸ್ತಿ ತೂಕನ ಹೊತ್ಕೊಂಡಿರುತ್ತೆ, ಅದಕ್ಕೆ ಶಕ್ತಿಯೂ ಸಹ ಒಂದು ಸುಣ್ಣದ ಅಂಶದಿಂದ ಹೋಗ್ತದೆ. ಅದರಿಂದ ಇದನ್ನು ಮಾಡಿದ್ರೆ ನಿಮಗೆ ಕಡಿಮೆ ಖರ್ಚಿನಲ್ಲಿ ಒಂದು ಹಸುವಿನ ಆರೋಗ್ಯನ ಉತ್ತಮ ರೀತಿಯಲ್ಲಿ ಕಾಪಾಡ್ಕೋಬೋದು. ಆಮೇಲೆ ಮತ್ತೆ ನೀವು ಆ ಒಂದು ಗ್ಲಾಸಲ್ಲಿ ನೀವು ಏನು ಸುಣ್ಣದ ನೀರನ್ನು ಕ್ಯಾಟ್ಲ್ ಫೀಲ್ಗಡೆ ಹಾಕಿ ಇದು ಮಾಡ್ತೀರಾ, ಅನಂತರದಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಆ ಏನು ಸುಣ್ಣದ ನೀರು ತೊಗೊಳ್ತಿರಲ್ಲ ಒಂದು ಗ್ಲಾಸ್ನಲ್ಲಿ, ತೊಗೊಂಡ್ಮೇಲೆ ಅದಕ್ಕೆ ಇನ್ನೂ ಒಂದು 2 ಗ್ಲಾಸಷ್ಟು ಸುಣ್ಣದ ನೀರು ಹಾಕ್ತಾಗ ಮತ್ತೆ ಅದು ಮಾರ್ನೆಸಿಗೆ ತಿಳಿಬಿಟ್ಕೊಳ್ಳುತ್ತೆ. ನಾವೆಷ್ಟು ಪ್ರಮಾಣದಲ್ಲಿ ಲಿಕ್ವಿಡ್ನ ತೊಗೊತೀವಿ ಅಷ್ಟು ಪ್ರಮಾಣನ ನೀರು ಮತ್ತೆ ಹಾಕಿದ್ರೆ ಮತ್ತೆ ನಾಳೆಗೆ ಅದು ತಿಳಿಬಿಟ್ಕೊಳ್ಳುತ್ತೆ. ಅದನ್ನೇ ನಾವು ರೊಟೇಷನ್ ಮಾಡ್ತಾಯಿದ್ರೆ ಅದನ್ನು ನಾವು ಒಂದು ತಿಂಗಳ ತನಕನೂ ಬಳಸ್ಬೋದು. ಸೊ ಅದು ಕಡಿಮೆ ಖರ್ಚಿನಲ್ಲಿ ನಾವು ಒಂದು ಉತ್ತಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ರಾಸಿನ ಉತ್ಪಾದಕತೆಯ ದೃಷ್ಟಿಯಿಂದ ಜೊತೆಗೆ ಈ ಆರೋಗ್ಯಯುಕ್ತ ಜೀವನ ಶೈಲಿ ಅಂದರೆ ವರ್ಷಕ್ಕೊಂದು ಕರು ಅಂತ ನೀವು ಒಂದು ಫಾರ್ಮುಲಾ ಹೇಳ್ತೀರಿ, ಅದು ಆ ಥರ ಇದ್ದರೆ ಹೈನುಗಾರಿಕೆ ಯಶಸ್ವಿಯಾಗಿ ನಡೀತಾ ಇದೆ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದು ಸಾಧ್ಯ ಆಗಬೇಕಾದ್ರೆ ಯಾವೆಲ್ಲ ಅಂಶಗಳ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು ಅಂತ ನಿಮ್ಗೆ ಅನಿಸುತ್ತೆ ದರ್ಶನ್ ಅವರೇ? ಸಾಕಷ್ಟು ನೀವು ನೋಡಿರ್ತೀರಿ, ಈಗ ಪ್ರಾರಂಭದಲ್ಲಿ ನೀವು ಹೇಳಿದ್ರಿ ಹೊಸದಾಗಿ ಹಸುವಿನ ತರ್ತಾರೆ ಅದರ ನಿರ್ವಹಣೆ ಬಗ್ಗೆ ಅವ್ರಿಗೆ ಮಾಹಿತಿ ಇರಲ್ಲ, ಹೀಗಾಗಿ ಅಲ್ಲಿ ಸೋಲ್ತಾರೆ, ಅದು ಪರೋಕ್ಷವಾಗಿ ಹಾಲಿನ ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತೆ, ಅದು ಇನ್ನಷ್ಟು ಅವರನ್ನು ಸೋಲೋ ಹಾಗೆ ಮಾಡುತ್ತೆ ಅಂತ ನಾವು ಸಹ ಸಾಕಷ್ಟು ಸಂದರ್ಭಗಳಲ್ಲಿ ಕೇಳಿರ್ತೀವಿ. ನಾವೇನೋ ಅಂದ್ಕೊಂಡು ಬಂದ್ವಿ ಅದು ಆ ಥರ ಇಲ್ಲ ಅಂತ ಹಿಂಗಾಗುತ್ತೆ. ಅದೇ ನಾನು ಹೇಳ್ದಂಗೆ ಅವರು ಗುಣಮಟ್ಟದ ಆಹಾರನ ಕೊಡಲ್ಲ ಸರ್ ಎಲ್ಲ. ಈಗ ರೈತರು ನಾನು ಹೇಳ್ದಂಗೆ ಈಗ 4 ಕೆಜಿ ನಾನು ಹೇಳಿದೆ ಆಗ್ಲೇ ಹಸುಗಳು ಬಾಯಿ ಬಿಟ್ಟು ಕೇಳಲ್ಲ. ಈಗ ಇದನ್ನು ನಾವು ಈಗ ನಾನು ಹೇಳಿದೆ ನಿಮಗೆ ಕ್ಯಾಲ್ಶಿಯಂ ಅಂಶನ ನೀವು 7-9 ತಿಂಗಳ ತನಕ ಕೊಡಬೇಕು ಅಂತ, ಅದನ್ನು ಬರೀ 7-9 ಅಲ್ಲ ಪ್ರತಿನಿತ್ಯನೂ ಕೊಡಬೇಕು ನಾವು. ಯಾಕೆ ಅಂದರೆ ಇದು ಒಂಥರ ಜೈವಿಕ ಮಷಿನ್ ಇದ್ದಂಗೆ. ಈ ಕಡೆಯಿಂದ ನಾವು ತಿನ್ನೋಕ್ಕಾಗದೇ ಇರತಕ್ಕಂಥ ಹುಲ್ಲನ್ನು ತಿಂದು ನಮಗೆ ಸೇವಿಸತಕ್ಕಂಥ ಹಾಲನ್ನ ಕೊಡ್ತದೆ, ಮತ್ತು ಹಿಂಭಾಗದಿಂದ ಗೊಬ್ಬರನ ಕೊಡ್ತದೆ. ಸೊ ಹಸುವಿನಲ್ಲಿ ಆ ಒಂದು ಶಕ್ತಿ ಇದೆ. ಉಪಯೋಗಿಸೋಕ್ಕಾಗದೇ ಇರತಕ್ಕಂಥ ಪದಾರ್ಥನ ನಮಗೆ ಉಪಯೋಗಕ್ಕೆ ಬರತಕ್ಕಂಥ ಪದಾರ್ಥಗಳನ್ನ ಬದಲಾವಣೆ ಮಾಡತಕ್ಕಂಥ ಶಕ್ತಿ ನಮ್ಮ ಹಸುನಲ್ಲಿದೆ. ಅದು ಆದರೆ ಹಸುಗಳು ದೈವ ಸಮಾನ. ಹೆಂಗೆ ಅಂದರೆ ಈಗ ನೀವು ತಿಂಡಿ ಹಾಕಿ ಬಿಡಿ, ಹಸುನಲ್ಲಿರ್ತಕ್ಕಂಥ ಕ್ಯಾಲ್ಶಿಯಮ್ ತೆಗೆದು ಹಾಲಿಗೆ ಕೊಡ್ತದೆ ಅದು ನಮಗೆ ಕಣ್ಣಿಗೆ ಕಾಣಲ್ಲ. ಆದರೆ ಡೇ ಬೈ ಡೇ ಅದು ಹಸು ವೀಕ್ ಆಗ್ತಾ ಹೋಗುತ್ತೆ, ಅದರ ಆಯಸ್ ಕಮ್ಮಿ ಆಗ್ತಾ ಹೋಗುತ್ತೆ, ನಿಶಕ್ತಿ ಆಗ್ತಾ ಹೋಗುತ್ತೆ. ಹಾಲು ಕೊಡ್ತಿರುತ್ತೆ ಆದರೆ ನಮಗೆ ಗೊತ್ತಾಗಲ್ಲ ಈಗ ಮನುಷ್ಯ ಆದರೆ ನಂಗೆ ಹಿಂಗೆ ನೋವಾಗ್ತಾ ಇದೆ ಅಂತ ಹೇಳ್ತಾರೆ, ಆದರೆ ಹಸುಗಳಿಗೆ ಹೇಳ್ಕೊಳ್ಳಲ್ಲ ದಯಮಾಡಿ. ಆದ್ದರಿಂದ ನಾನು ಕೇಳೋದು, ಯಾಕಂದರೆ ಹಸುಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಗುಣಮಟ್ಟದ ಆಹಾರನ ಕೊಡದೇ ಹೋದ ಪಕ್ಷದಲ್ಲಿ ಹಸುಗಳಿಗೆ ಖಂಡಿತವಾಗ್ಲೂ ನೋವಾಗ್ತಾಯಿರುತ್ತೆ. ಆದರೆ ಅವು ತಾಯಿ ಸಮಾನದಂಗೆ. ಈಗ ಒಂದು ಮಗು ಅದು ಎಷ್ಟೇ ತಪ್ಪು ಮಾಡಿದ್ರೂ ಅದು ತಾಯಿಗೆ ಹಿಂಸೆ ಅನಿಸಲ್ಲ, ಏನೇ ರೋದನೆ ಕೊಟ್ಟರು ಅದನ್ನ ತಡ್ಕೊಳತಕ್ಕಂಥ ಒಂದು ಶಕ್ತಿ ತಾಯಿಗಿರುತ್ತೆ. ಅದೇ ರೀತಿ ಹಸುಗಳಿಗೆ ನಾವು ಅದಕ್ಕೆ ಕಡಿಮೆ ಮೇವು ಹಾಕೋದನ್ನು ಸಹ ಅದು ನಮಗೆ ಅನುಕೂಲ ಮಾಡ್ತಾ ಇರುತ್ತೆ. ಆದ್ದರಿಂದ ಗುಣಮಟ್ಟದ ಆಹಾರ ಬೇಕೇ ಬೇಕು. ನಾನು ಈಗಾಗಲೇ ಹೇಳಿದೆ ಒಂದು ಸಾಮಾನ್ಯವಾಗಿ, ಯಾಕಂದರೆ ಯಾರು ಈಗ ಜಾಸ್ತಿ ಕ್ರಾಸ್ ಬ್ರೀಡ್ ಹಸುಗಳನ್ನ ಸಾಕಿರೋ ತುಂಬ ಒಂದು 10% ಜನ ಅಷ್ಟೇ. ಎಲ್ಲ ಸಾಮಾನ್ಯವಾಗಿ ನಾಡಸುಗಳು, ಈ ಜರ್ಸಿ ಹಸುಗಳು 400 ಕೆಜಿ ಇರತಕ್ಕಂಥ ಒಂದು ಹಸುನ ಸಾಕಿರ್ತಾರೆ. ಅವ್ರಿಗೆ ನಾನು ಹೇಳೋದು ಇಷ್ಟೇ, ಅದು ಹಾಲು ಕೊಡಲಿಕ್ಕೆ ಕೊಡದೇ ಇರಲಿ ಮಿನಿಮಮ್ 1.5 ಕೆ ಜಿ ತಿಂಡಿ ನೀವು ಪ್ರತಿನಿತ್ಯ ಹಾಕಲೇಬೇಕು. ಅದರ ಜೊತೆಗೆ 25 ಕೆ ಜಿ ನಾನೀಗೇನು ಹೇಳಿದ್ನಲ್ಲ ಮೇವನ್ನ ಹಾಕಲೇಬೇಕು. ಅದ್ರ ಮೇಲೆ ಈಗ 2 ಲೀಟ್ರ್ ಹಾಲು ಕೊಟ್ಟರೆ ಅರ್ಧ ಕೆ ಜಿ ತಿಂಡಿ ಹಾಕಿ, 6 ಲೀಟ್ರ್ ಹಾಲು ಕೊಟ್ಟರೆ 1.5 ಕೆ ಜಿ ತಿಂಡಿ ಹಾಕಿ, 1 ಲೀಟ್ರ್ಗೆ ಅರ್ಧ ಕೆ ಜಿ, ಹಂಗೆ ಆ ರೀತಿ ಮಾಡ್ಕೊಂಡು ಹೋದಂಥ ಪಕ್ಷದಲ್ಲಿ, ಯಾಕಂದರೆ ನಮಗೆ ಎಲ್ಲ ಇವಾಗ ನಾನಾಗಲೇ ಹೇಳ್ದಂಗೆ ಕ್ಯಾಟ್ಲ್ ಫೀಡ್ನಲ್ಲಿ ಬ್ಯಾಲೆನ್ಸ್ ಡಯಟ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಕಡೆ ನಾವೇನು ಗಮನ ಹರಿಸೋದು ಬೇಕಾಗಿಲ್ಲ. ಈ ರೀತಿ ಮಾಡಿದಂಥ ಪಕ್ಷದಲ್ಲಿ ನಮಗೆ ಹಸುವಿನ ಒಂದು ಉತ್ತಮ ಆಹಾರ ಕೊಡೋದಕ್ಕೆ ನೆರವಾಗುತ್ತೆ. 6 ಲೀಟ್ರ್ ಹಾಲು ಕೊಡ್ತಾ ಇದೆ ಹಸು ಅಂದರೆ ಮಿನಿಮಮ್ ನಾವು 1.5 ಕೆ ಜಿ ತಿಂಡಿ ಹಾಕಲೇಬೇಕು. ಆಮೇಲೆ ನಾನು ರೈತರಲ್ಲಿ ಇನ್ನೊಂದು ಇದು ಮಾಡೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಅಜೋಲಾ ಫೀಡಿಂಗ್ನ ಎಷ್ಟೊಂದು ಕಡೆ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದರೆ ಅದು ಕಷ್ಟಕರ ಅದು ಮಾಡೋದಕ್ಕೆ, ಬಟ್ ಅದರಲ್ಲಿ ಕಡಿಮೆ ಖರ್ಚಿನಲ್ಲಿ ನಾವು ಜಾಸ್ತಿ ಆದಾಯನ ಕಾಣ್ಬೋದು. ಹಾಗಾಗಿ ಅಜೋಲಾ ಮತ್ತು ರಸಮೇವು ಏನಿದೆ, ಈ ಎರಡನ್ನು ನೀವು ಉತ್ಪಾದನೆ ಮಾಡಿದಂಥ ಪಕ್ಷದಲ್ಲಿ ನಿಮ್ಮ ಏನು ಈ ಹಸುವಿನ ಖರ್ಚು ಏನಿದೆ ಆ ಖರ್ಚನ್ನ ಕಡಿಮೆ ಮಾಡಿ ಆದಾಯನ ಜಾಸ್ತಿ ಮಾಡ್ಕೊಬೋದು. ಅದರಿಂದ ನೀವು ಮತ್ತೆ ಅಜೋಲಾ ಫೀಡಿಂಗೂ ಸಹ ಅದು ವೈಜ್ಞಾನಿಕವಾಗಿ ನಮಗೆ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತೆ ಅದರಲ್ಲಿ. ಆಮೇಲೆ ಕೆಲವರು ನಾವು ಕೇಳಿದ್ದೀವಿ ಈ ಬೇರೆ ಬೇರೆ ಎಣ್ಣೆ ಬೀಜಗಳ ಹಿಂಡಿಗಳನ್ನು ಸಹ ಬಳಕೆ ಮಾಡುವಂಥದ್ದು, ಕಡಲೆಕಾಯಿ ಹಿಂಡಿ ಅಲ್ಲದೆ ಬೇರೆ ಹತ್ತಿ ಬೀಜ ಆಗ್ಬೋದು ಬೇರೆ ಆಗ್ಬೋದು, ಇದರಿಂದ ಹಾಲಿನ ಗುಣಮಟ್ಟ ಬದಲಾಗುತ್ತೆ ಅಂತ, ಇದು ಎಷ್ಟು ಮಟ್ಟಿಗೆ ಸರಿ? ಸರ್, ಹಾಲಿನ ಗುಣಮಟ್ಟ ಏನು ಬದಲಾವಣೆ ಆಗೋದಿಲ್ಲ. ಏನಂದರೆ ಈಗ ಕಡಲೆಕಾಯಿ ಹಿಂಡಿಗಿಂತ ನಿಮಗೆ ಹತ್ತಿ ಹಿಂಡಿನಲ್ಲಿ ಜಿಡಿನಂಶ ಜಾಸ್ತಿ ಇರುತ್ತೆ ಅಷ್ಟೇ ಅನ್ನೋದು ಬಿಟ್ಟರೆ, ಈಗ ನೀವು ಇಲ್ಲಿ 1 ಕೆ ಜಿ ಕಡಲೆಕಾಯಿ ಹಿಂಡಿ ಹಾಕೋದನ್ನ ಅಲ್ಲಿ 3/4 ಕೆ ಜಿ ಹಾಕ್ತೀವಿ, ನಿಮಗೆ ಖರ್ಚಿನ ಒಂದು ಇದರಲ್ಲಿ ಕಡಿಮೆ ಖರ್ಚಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಆ ಒಂದು ಇದು ಮಾಡ್ತೀವಿ ಹೊರತು ಅದಕ್ಕೂ ಇದಕ್ಕೂ ಗುಣಮಟ್ಟ ಬದಲಾವಣೆ ಆಗುತ್ತೆ ಅನ್ನೋದೇನಿಲ್ಲ. ನಮಗೆ ನಮ್ಮ ಖರ್ಚಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನಮಗೆ ಯಾವುದರಲ್ಲಿ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಪೌಷ್ಟಿಕ ಆಹಾರ ಸಿಗ್ತಾ ಇರುತ್ತೆ ಅದನ್ನು ನಾವೇ ಅನುಸರಿಸ್ಕೊಂಡು ಹುಡುಕೊಂಡು ಹೋಗಬೇಕು. ರಸಮೇವು ಹಾಗೇ ನೀವು ಹೇಳಿದಾಗೆ ಅಜೋಲ್ಲ ಅದರ ಜೊತೆಗೆ ಈಗ ಎಷ್ಟೊಂದು ಜನಕ್ಕೆ ಅವೇರ್ನೆಸ್ಸು ಆಗಿದೆ, ನಾವು ಏನು ಈಗ ಇದನ್ನ ಇದು ಕೊಡ್ತೀವಿ ರಫೇಜನ್ನು ಜೋಳದ ಕಡ್ಡಿ ಎಲ್ಲ ಕೊಡ್ತೀವಿ, ಅದನ್ನ ಚಾಪ್ ಮಾಡಿ ಹಾಕಿದ್ರೆ ಉತ್ತಮ ರೀತಿಯಲ್ಲಿ ಅದರದ್ದು ಜೀರ್ಣಕ್ರಿಯೆ ಆಗ್ತದೆ. ಸೊ ಚಾಪ್ಡ್ ಫಾರ್ಡರು ರಸಮೇವು ಮತ್ತು ಅಜೋಲ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಖರ್ಚು ಕಮ್ಮಿ ಆಗುತ್ತೆ, ಪ್ಲಸ್ ಆದಾಯನು ಜಾಸ್ತಿ ಮಾಡ್ಕೋಬೋದು. ಅದ್ರ ಬಗ್ಗೆ ಸಾಕಷ್ಟು ಸಮಯ ಇಲ್ಲ, ನಿಮ್ಮ ಹತ್ತಿರದ ಪಶು ಚಿಕಿತ್ಸಾ ಕೇಂದ್ರದಲ್ಲಿ ಕೇಳಿಕೊಂಡು ಅದ್ರ ಬಗ್ಗೆ ನೀವು ಅದನ್ನು ಕ್ರಮವಹಿಸಿ ಅಂತ ನಾನು ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ಈ ಹಸುವಿನ ಪಾಲನೆ ಆಹಾರದ ವಿಷಯದಲ್ಲಿ ಯಾವ ರೀತಿ ಆಗಬೇಕು, ವ್ಯವಸ್ಥಿತವಾಗಿ ಆಗಬೇಕು, ಕರುವಿನಿಂದ ಪ್ರಾರಂಭವಾಗಿ ವಯಸ್ಕೆ ಬರುವಂತಹ ಸಂದರ್ಭದಲ್ಲೂ ಸಹ ಏನೆಲ್ಲ ಮಾಡಬೇಕು ಅದೆಲ್ಲ ತಿಳಿಸಿದ್ರಿ. ಇಷ್ಟೆಲ್ಲ ತಿಳಿಸಿದ ಮೇಲೂ ಕಾರ್ಯಕ್ರಮ ಕೇಳ್ತಿರೋವಂಥವ್ರಿಗೆ ಒಂದು ಪ್ರಶ್ನೆ ಇರುತ್ತೆ, ನಾವು ಸಹ ಡಾಕ್ಟರ್ ದರ್ಶನ್ ಅವರನ್ನು ನೇರವಾಗಿ ಒಂದೆರಡು ಪ್ರಶ್ನೆ ಕೇಳ್ಬೋದಾ ಅಂತ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ 3 ಸಾರಿ ಹೇಳ್ಬಿಡಿ. ನನ್ನ ದೂರವಾಣಿ ಸಂಖ್ಯೆ 8792761365 8792761365 8792761365 ಇದು ನನ್ನ ದೂರವಾಣಿ ಸಂಖ್ಯೆ. ತಮಗೆ ಯಾವುದೇ ನಿಮ್ಮ ಹೈನುಗಾರಿಕೆಗೆ ಬೇಕಾದಂತಹ ಸಲಹೆಗಳು ಬೇಕಾದರೆ ಖಂಡಿತವಾಗಲೂ ನೀವು ಯಾವ ಸಮಯದಲ್ಲಿ ಬೇಕಾದರೂ ನಮಗೆ ಕರೆ ಮಾಡ್ಬೋದು, ನಾವು ನಿಮಗೆ ಸ್ಪಂದಿಸ್ತೀವಿ. ಬಹಳ ಸಂತೋಷ ಡಾಕ್ಟರ್ ದರ್ಶನ್ ಅವರೇ, ಇಷ್ಟೊತ್ತು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಹೈನು ರಾಸುಗಳಲ್ಲಿ ಆಹಾರ ನಿರ್ವಹಣೆಯನ್ನು ಕುರಿತು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಹುಣಸೂರು ತಾಲೂಕು ಗುರುಪುರದಲ್ಲಿ ಪಶುವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಕೆಎ ದರ್ಶನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ವ್ಯವಸಾಯದ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದ ಕೃಷಿಕ ಮಹದೇವ ನಾಯಕ. ಏನವ್ವ ನಿಮ್ ಮನೆಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ಮ ಮನೆಯಾಗೆ ಗಂಗೆ ಬಂದವಳೆ, ಬಾ ಬಾ ಬಾಯಿ ಸಿಹಿ ಮಾಡ್ಕೋ. ಗಂಗೆನ? ಯಾರಬಿ ಅವಳು? ನಮ್ಮ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ? ನಮ್ಮ ಹಳ್ಳಿಲಿ ಪ್ರತಿ ಕುಟುಂಬಕ್ಕೂ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋ ಓಹೋ ಓಹೋ.